ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದ್ರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ನಿರೂಪಕಿ ಅನುಶ್ರೀ. ನಾನು ನಿಮ್ಮ ಸುಧಾಮೂರ್ತಿ. ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ. ನಾನು ಡಿ ರೂಪಾ ಮೌದ್ಗಿಲ್, ಐಪಿಎಸ್ ಅಧಿಕಾರಿ. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ಎಬಿಎಆರ್ಕೆ ಕಾರ್ಡ್ ಪಡೆಯಲು ಅರ್ಹರು. ರಾಜ್ಯದ ಎಲ್ಲ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಅಳತೆಯ ಮಾಹಿತಿ ಮುದ್ರಿತ ಹಾಳೆ ಅಥವಾ B1, K1 ಹಾಗೂ ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ತಾಲೂಕಿನ ಲೋಗಾಂವ್ ಗ್ರಾಮದ ಯುವ ರೈತರಾದ ಸದ್ದಾಂ ಹುಸೇನ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳಿಬರಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಥಣಿ ತಾಲೂಕು ಸುಟ್ಟಟ್ಟಿಯ ಮಲ್ಲಪ್ಪ ಗುರುಸಿದ್ದಪ್ಪ ಮಾಳಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿವಿರಿ. ಈಗ ಮೊದಲಿಗೆ ಕೇಳಿ ವಿಜಯಪುರ ತಾಲೂಕಿನ ಲೋಗಾಂವ್ ಗ್ರಾಮದ ಯುವ ರೈತರಾದ ಸದ್ದಾಂ ಹುಸೇನ್ ಮುಲ್ಲಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಲೋಗಾವಿ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ಜೊತೆ ಇಂದು ಯುವ ರೈತರಾದಂತಹ ಸದ್ದಾಂ ಹುಸೇನ್ ಮುಲ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರಿಂದಲೇ ಅವರ ಒಂದು ಕಿರುಪರಿಚಯವನ್ನು ಮಾಡಿಕೊಂಡು ಅವರು ಯಾವ ರೀತಿ ಕೃಷಿ ಪದ್ಧತಿಯನ್ನು ಅನುಸರಿಸಿದ್ದಾರೆ, ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸದ್ದಾಂ ಹುಸೇನ್ ಮುಲ್ಲಾ ಅವರೇ. ನಮಸ್ಕಾರ ಸರ್. ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಹಾಗೂ ಯುವ ರೈತರಿಗೆ ಮಾಡಿಕೊಡಿತಾವು. ನನ್ನ ಹೆಸರು ಸದ್ದಾಂ ಹುಸೇನ್ ಮುಲ್ಲಾ ಅಂತ, ವಿಜಯಪುರ ತಾಲೂಕು ಲೋಗಾಂವ್ ಸರ್. ಚಿಕ್ಕವನಿದ್ದಾಗೆಲ್ಲ ಈ ಸಸಿಗಳು ಹಚ್ಚೋದು. ತಾವು ಏನು ಕಲ್ತಿರೋದು, ಏನು ಓದ್ಕೊಂಡಿದ್ದೀರಾ ತಾವು? ಸರ್, ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು ಪದವಿ ಆಗಿದೆ, ಜೊತೆಗೆ ಪಶುಸಂಗೋಪನೆಯಲ್ಲಿ ಡಿಪ್ಲೊಮಾ ಮುಗಿಸಿದ್ದೀನಿ ಸರ್. ತುಮಕೂರದಲ್ಲಿ ಕೋರ್ಸ್ ಮುಗಿಸಿದ್ದೇನೆ ಸರ್, ಅಷ್ಟು ಆಗಿದೆ ಸರ್. ಇದ್ರ ಜೊತೆಗೆ ಯಾವ ರೀತಿ ಕೃಷಿ ಪದ್ಧತಿಗಳನ್ನು ಮಾಡ್ಕೋತಾ ಬಂದಿರ್ತಾವು? ಸರ್, ನಾನು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಸರ್. ಯಾಕಂದ್ರೆ ಒಂದೇ ಬೆಳೆ ಬೆಳೆಯೋದ್ರಿಂದ ನಮಗೊಂದು ಸಮಯದಲ್ಲಿ ಮಾರ್ಕೆಟಲ್ಲಿ ರೇಟ್ ಸಿಗಲ್ಲ ಸರ್. ಅದಕ್ಕಾಗಿ ನಾನು ಕೆಲವಾರು ರೈತರುಗಳನ್ನು, ಪ್ರಗತಿಪರ ರೈತರನ್ನು ನೋಡಿ ಭೇಟಿಯಾಗಿ ಅವರ ಅನುಭವಗಳನ್ನು ಹಂಚಿಕೊಂಡು ನಾನು ಈ ಥರ ಬೆಳೆ ಮಾಡಬೇಕಂತ ಇದ್ದಾಗ ಅವರೆಲ್ಲ ನನಗೆ ತುಂಬ ಸಹಾಯ ಮಾಡಿದ್ರು ಸರ್. ಇದರಿಂದ ನನ್ನ ಗುರುಗಳಾದ ಶ್ರೀಸಲ್ ಹುಣಶಾಳ್ ಅಂತ ಅಕ್ಕಂದವರು, ಅವರ ಸ್ನೇಹಿತರು ಧನುವಾಡಟ್ಟಿಯವರು ಅಣ್ಣರಾಯ್ ತರಸಿ ಅಂತ, ಅವ್ರಿಗೆ ತುಂಬ ಸ್ಫೂರ್ತಿ ಸರ್ ಈ ನಿಂಬೆ ಕೃಷಿ ಮಾಡೋಕ್ಕೆ. ಮೊದಲನೇದಾಗಿ ಹೇಳಬೇಕಂದ್ರೆ ಅವರು ನಿಂಬೆ ಬೆಳೀತಾರೆ, ನಾನು ಹೋಗಿ ನೋಡಿದೆ ಹಿಂಗೆ ನಿಂಬೆ ಇದೆ, ಅದು ಒಂದು ನಿಂಬೆ ಬೆಳೆಯುವುದರಿಂದ ನಮಗೊಂದು ಹಿಂಡು ಎಮ್ಮೆ ಇದ್ದಂಗೆ ರೀ ಸರ್, ಕಂಟಿನ್ಯೂಸ್ ದುಡ್ಡು ಬರ್ತಾ ಇರುತ್ತೆ. ಅದರ ಬಗ್ಗೆ ಆಯಿತು. ಅದಾದಮೇಲೆ ಸರ್ ಇದನ್ನ ನಿಂಬೆ ಸಸಿಯನ್ನು ತಂದೆ. ಯಾವ ವಯಸ್ಸಿನಿಂದ ತಾವು ಈ ಕೃಷಿಯನ್ನು ಅನುಸರಿಸ್ತಾ ಬಂದಿದ್ರಿ? ಹೇಗೆ ನಿಮಗೆ ಆಸಕ್ತಿ ಬಂತು? ಯಾವ ವಯಸ್ಸಿನಿಂದ ಇದನ್ನು ಪ್ರಾರಂಭ ಮಾಡಿದ್ರಿ? ಸರ್, ನಾನು ಸ್ಟಾರ್ಟ್ ಮಾಡಿದ್ದು 5ನೇ ವಯಸ್ಸಿನಿಂದ. ನನಗೆ ಗೊತ್ತಾಯ್ತು, ಅವಾಗೇ ಚಿಕ್ಕ ಪುಟ್ಟ ಸಸಿಗಳನ್ನು ರೆಡಿ ಮಾಡೋದು, ನಾನು ಜಮೀನಿನಲ್ಲಿ ಹಾಕುವುದು. ಮಳೆ ಭಾಳ ಆಗ್ತಿತ್ತು ಸರ್ ನಾವೆಲ್ಲ ಚಿಕ್ಕವರಿದ್ದಾಗ, ಈ ಥರ ಮಾಡೋಕ್ಕೆ ಅವಾಗೇ ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ಸರ್ ಮುಂದೆ ಬರುತ್ತಾ ನಾನು ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢ ಶಾಲೆಯಲ್ಲಿ ಅದ್ರ ಜೊತೆಗೆ ಬೇರೆ ಬೇರೆ ಜಮೀನಿಗೆ ಹೋಗಿ ಅವ್ರು ನೋಡಿ ಅವರು ಏನು ಬೆಳೆ ಬೆಳೀತಾರೆ, ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಗೆ ಯಾವ ಬೆಳೆ ಸೂಕ್ತ ಅಂತೇಳಿ ಇದನ್ನೆಲ್ಲ ನಾನು ನನ್ನ ಅನುಭವ ಪ್ರಕಾರ ನಾನು ಕೃಷಿನ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸರ್. ಅದ್ರ ಜೊತೆಗೆ ನಮ್ಮ ಜಮೀನಿಗೆ ಹೆಂಗಿದಪ್ಪ ಅಂದರೆ ಇಲ್ಲಿ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಕಡಿಮಿತ್ತು, ಏನು ಮಾಡೋದು. ನಾನು ನಿಂಬೆ ಬೆಳೆಯನ್ನು ಆಯ್ಕೆ ಮಾಡಿಕೊಂಡೆ. ಆಯ್ಕೆ ಮಾಡಿಕೊಂಡು ಇಲ್ಲಿ ಗಿಡದಿಂದ ಗಿಡಕ್ಕೆ ನಾವು 15 ಫೂಟ್ ಡಿಸ್ಟೆನ್ಸ್ ಇಡಬೇಕಂತ ಹೇಳ್ತಾರೆ, ಬಟ್ ನಾವು 20 ಫೂಟ್ ಡಿಸ್ಟೆನ್ಸ್ ಇಟ್ಟು ಈಗ ಸಸಿನ ಹಾಕಿದ್ವಿ ಸರ್. ಹಾಕಿ ಪ್ರಸ್ತುತ ಈಗ ಒಂದು 10-12 ವರ್ಷದ ಸಸಿಗಳು ಇದ್ದಾವೆ ಸರ್. ಜೊತೆಗೆ ನಾವು ಹನಿ ನೀರಾವರಿ ವ್ಯವಸ್ಥೆನ ಕೂಡ ಅಳವಡಿಕೆ ಮಾಡ್ಕೊಂಡಿವಿ ಸರ್. ಯಾಕಂದ್ರೆ ನಮ್ಮ ಕಡೆ ಮೊದಲೇ ನೀರಿನ ಸಮಸ್ಯೆ ಒಂದು ಬಹಳ ಇತ್ತು. ಇದನ್ನು ನಾನು ಬೇರೆ ಜಮೀನೆಲ್ಲ ವಿಸಿಟ್ ಮಾಡಿದಾಗ ಈ ಥರ ಡ್ರಿಪ್ ಮಾಡಿದ್ರಲ್ಲ ಯಾಕಂದ್ರೆ ಕೇಳಿದೆ, ಅವರಿಗೆ ಹೇಳಿದ್ರು ಈ ಥರ ಮಾಡೋದ್ರಿಂದ ನಾನು ಹನಿ ನೀರಾವರಿ ಬೆಳೆಯನ್ನು ಹೆಚ್ಚಿಗೆ ಬೆಳೆಯಬಹುದು ಅಂತೇಳಿ. ಅದಕ್ಕೋಸ್ಕರ ನಾವು ಕೊಳೆ ಬಾವಿ ಕರೆದು ಅದರಿಂದ ನೀರನ್ನು ಈ ಡ್ರಿಪ್ಗಳಿಗೆ ಮುಖಾಂತರ ನಿಂಬಿಗೆ ಬಿಡ್ತಾ ಇದ್ದೀವಿ ಸರ್. ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದೀರ ತಾವು ಈ ತಮ್ಮ ಒಂದು ಜಮೀನಿನಲ್ಲಿ? ಪ್ರಾರಂಭವಾಗಿ ಎಷ್ಟು ಎಕರೆ ಜಮೀನಲ್ಲಿ ತಾವು ಈ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಿ? ನಮ್ದು ಸರ್ 3 ಎಕರೆ ಜಮೀನು ಸರ್. ಅದರಲ್ಲಿ ನಾವು 2 ಎಕರೆಯನ್ನು ಕೃಷಿಗೆ ಉಪಯೋಗಿಸಿಕೊಂಡ್ವಿ ಸರ್. ಹನಿ ನೀರಾವರಿ ಮೂಲಕ ಮೊದಲನೇದಾಗಿ ನಾವು ಪೇರ್ಲ, ಅದ್ರ ಜೊತೆಗೆ ನಿಂಬೆ ಸರ್. ನಿಂಬೆದೊಂದು ಬೇರೆ 1 ಎಕರೆ ನಿಂಬೆ, 1 ಎಕರೆ ಪೇರ್ಲ ಮಾಡಿದ್ವಿ. ನಿಂಬೆ ಜೊತೆಗೆ ನಾನು ಸಹ ಬೆಳೆಯಾಗಿ ಒಳಗೆ ಬಾಳೆಹಣ್ಣು ಹಾಗೆ ಒಂದು ಸ್ವಲ್ಪ ಹಲಸು ಹಾಕಿದ್ದೀನಿ. ಆಮೇಲೆ ಅದು ಅದ್ರ ಜೊತೆಗೆ ಇನ್ನು ಚಿಕ್ಕ ಸಸಿಗಳಿದ್ದಾಗ ನಾವು ಶೇಂಗಾ ಕೆಲವೊಂದು ಬೆಳೆ ಏನೋ ಬರೋಕ್ಕಿಂತ ಮುಂಚೆ ಬೆಳೆಯನ್ನು ತೆಗೆದುಕೊಂಡ್ವಿ. ಆಮೇಲೆ ಗಿಡಗಳು ದೊಡ್ಡಾದ್ಮೇಲೆ ಜೊತೆಗೆ ನಿಂಬೆ ಮತ್ತು ಪೇರ್ಲ ಇದೆ ಮತ್ತು ಬಾಳೆ ಇದೆ ಸರ್. ನಾವಿಲ್ಲಿ ನೋಡ್ತಾ ಇದ್ದೀವಿ ನಿಮ್ಮ ತೋಟದಲ್ಲಿ ನಿಂಬೆ ಹಾಕಿದ್ದೀರಿ, ಬಾಳೆ ಹಾಕಿದ್ದೀರಿ, ಹಲಸು ಹಾಕಿದ್ದೀರಿ, ಆ ಕಡೆ ಎಲ್ಲ ತೆಂಗಿನ ಗಿಡಗಳನ್ನು ಸಹ ಸಾಕಿದ್ದೀರಿ, ಜೊತೆಗೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀರಿ. ಇವೆಲ್ಲ ಈ 3 ಎಕರೆ ಜಮೀನಲ್ಲಿ ಇದಿಷ್ಟು ಮಾಡಿಕೊಂಡು ಮಾಡ್ತಿದ್ದೀರಾ, ಹೇಗೆ ಬಂತು ನಿಮ್ಗೆ ಇವೆಲ್ಲ ಒಂದು ಆಸಕ್ತಿ? ಹೇಗೆ ಬಂತು ಇಷ್ಟೊಂದು ಒಂದೇ ಜಮೀನಲ್ಲಿ ಇಷ್ಟೆಲ್ಲ ಬೆಳಿಬೇಕು ಅನ್ನೋದು ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ನಮ್ಮ ರೈತರಿಗೆ? ಹಾಂ ಸರ್, ನನಗೇನಿಸ್ತು ಈಗ ಕಡಿಮೆ ಜಮೀನಲ್ಲಿ ಹೆಚ್ಚಿಗೆ ಇಳುವರಿ ತಗೋಬೇಕಂತ ನಂದು ಆಸೆ ಸರ್. ಅದಕ್ಕೋಸ್ಕರ ಈಗ ನಾನು ನಿಂಬೆ ಗಿಡ ಹಾಸಿದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಜಾಗ ಉಳಿತು ಸರ್. ನಾನು ಏನು ಮಾಡಪ್ಪ ಅಂದೇವೆ, ನಮ್ಮ ಮನೆಗೆ ಉಪಯೋಗಿಸೋಕ್ಕೋಸ್ಕರ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ ಸರ್, ಉಳ್ಳಾಡಿ ಹಾಕ್ಕೊಂಡ್ರಿ. ಆಮೇಲೆ ಒಂದು ಐಡಿಯಾ ಬಂದೆ ಅಂತಂದರೆ ಈ ಗಾಳಿಯಿಂದ ನಮ್ಮ ನಿಂಬೆ ಗಿಡಗಳಿಗೆ ಅಳಗಾಡಿ ಅದಕ್ಕೆ ಹೂ ಉದುರುತ್ತೆ, ಆಮೇಲೆ ಕಾಯಿಗೆ ಸ್ಕ್ರ್ಯಾಚ್ ಬೀಳುತ್ತೆ ಅಂತೇಳಿ ಐಡಿಯಾ ಬಂದು ಆಮೇಲೆ ನಾನು ತೆಂಗಿನ ಸಸಿಗಳನ್ನು ಹಾಕಿದೆ ಸರ್. ಬಾರ್ಡ್ರಲ್ಲೆಲ್ಲ ತೆಂಗಿನ ಸಸಿಗಳನ್ನು ಹಾಕಿದೆ, ಆಮೇಲೆ ಬೇವಿನ ಗಿಡಗಳನ್ನು ಹಚ್ಚಿದೆ, ಜೊತೆಗೆ ನುಗ್ಗೆ ಕೂಡ ಹಾಕಿದ್ದೀನಿ ಸರ್. ನಿಂಬೆಯಲ್ಲಿ ಮಧ್ಯದಲ್ಲಿ ಈ ನಿಂಬೆ ಮಧ್ಯೆ ಹಾಕಿರೋದ್ರಿಂದ ನಾನು ನುಗ್ಗೆಯಿಂದ ನುಗ್ಗೆ ತಪ್ಪಲಿಂದ ಮೇವಾಯ್ತು ಸರ್ ದನಗಳಿಗೆ. ಜೊತೆಗೆ ನಮಗೆ ಮತ್ತೆ ಮಾರಾಟ ಮಾಡೋಕ್ಕೆ ಕಾಯಿ ಸಿಕ್ತು ಸರ್, ತುಂಬ ಅನುಕೂಲ ಆಗಿದೆ ಸರ್. ಮತ್ತು ಇಷ್ಟೆಲ್ಲ ಬೆಳೆದಿದ್ದಾರೆ, ಇದ್ರ ಜೊತೆಗೆ ಓದ್ತಾನು ಇದ್ದೆ ಅಂತ ಹೇಳಿದ್ರಿ, ಹೇಗೆ ಇದನ್ನು ಮ್ಯಾನೇಜ್ ಮಾಡಿದ್ರಿ ತಾವು ಓದ್ರದ ಜೊತೆಗೆ, ಅದ್ರ ಬಗ್ಗೆ ಹೇಳಿ ನಮ್ಗೆ ಕೇಳಿದ್ರಿ? ನಾನು ಈಗ ಕೃಷಿ ಕೆಲಸ ಮಾಡ್ಕೋತ ಓದ್ತಿದ್ದೆ ಸರ್. ಅಂದರೆ ನಮ್ಮ ಓದುವಾಗ ಹಾಗೆ ಒಂದು ಸ್ವಲ್ಪ ನನಗೆ ಬೇಸರ ಆದಾಗ ಜಮೀನಲ್ಲಿ ಅಡ್ಡಾಡೋದು, ಅಂದರೆ ಗಿಡವನ್ನು ಪೂರ್ತಿ ನೋಡೋದು ಸರ್, ಅವಲೋಕನ ಮಾಡ್ಕೊಳ್ಳೋದು ಯಾವ ಥರ ಏನೇನು ಬದಲಾವಣೆ ಆಗಿದೆ, ಯಾವ ರೋಗಗಳು ಬರ್ತಾ ಇದೆ, ಆಮೇಲೆ ಆ ರೋಗಕ್ಕೆ ಏನು ಔಷಧಗಳನ್ನು ಸಿಂಪಡಣೆ ಮಾಡೋಕೆ ಸರ್, ಇದನ್ನೆಲ್ಲ ಕಂಡುಕೊಂಡೆ ಸರ್ ಹಾಗೆ. ಆಮೇಲೆ ಓದಿನಲ್ಲಿ ಕೆಲವೊಂದೆಲ್ಲ ಪುಸ್ತಕಗಳನ್ನು ತೆಗೆದುಕೊಂಡಿದ್ದೆ ಸರ್. ನಾನು ಕೃಷಿ ಬಗ್ಗೆ ತೆಗೆದುಕೊಂಡು ಅವಕ್ಕೆ ಬದಲಾವಣೆ ಹೆಂಗಾಗುತ್ತೆ, ಆಮೇಲೆ ನೀರನ್ನು ಯಾವ ಸಮಯದಲ್ಲಿ ಬಿಡಬೇಕು, ಆಮೇಲೆ ಅದಕ್ಕೆ ರೋಗ ಬಂದಾಗ ಲಕ್ಷಣಗಳು ಏನು ಕಂಡು ಬರ್ತವೆ, ಬಂದಮೇಲೆ ಅದಕ್ಕೆ ಏನು ಮಾಡಬೇಕು, ಬರದೇ ರೀತಿ ಮುಂಚೆ ನಾವು ಏನು ಕ್ರಮ ತೆಗೆದಬೇಕು ಅನ್ನೋದನ್ನು ನಾವು ಈ ಶಿಕ್ಷಣ ಮೂಲಕ ಕಲ್ಕೊಂಡೆ ಸರ್. ಹೇಗೆ ಬಂತು ನಿಮಗೆ ಇದು ಆಸಕ್ತಿ? ಕೆಲವರೆಲ್ಲ ಅಷ್ಟು ಆಸಕ್ತಿ ವಹಿಸಲ್ಲ ಈ ಕೃಷಿ ಬಗ್ಗೆ, ಬಟ್ ನೀವು ಇಷ್ಟೆಲ್ಲ ನೋಡ್ತಾ ಇದ್ರೆ ನಿಮ್ಮ ತೋಟದಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರ ತೋಟನ, ಹೇಗೆ ಆಸಕ್ತಿ ಬಂತು ನಿಮ್ಗೆ ಇದ್ರ? ಸರ್, ನನಗೆ ಇದು ಹುಟ್ಟತಾನೆ ಬಂದಿದೆ ಸರ್. ಹೇಳ್ಬೇಕಂದ್ರೆ ನಾನು ಚಿಕ್ಕವನಿದ್ದಾಗ ಏನಾದ್ರು ಅಂದ್ರೆ ಯಾವುದೋ ಏನಾದ್ರು ಹಣ್ಣು ಏನಾದ್ರು ತಂದು ಕೊಟ್ರೆ ಅತ್ತಿಂದಂಗೆ ನಾನು ಸಸಿ ಬೆಳೆಸ್ಬೇಕಂತ ನನ್ನೊಂದು ಆಸೆ ಸರ್. ಚಿಕ್ಕ ಒಂದು 5 ವರ್ಷ ಹೇಳಿದ್ನಲ್ಲ ಸರ್, ಆಗಲಿ ತಾನೆ ನಿಮಗೆ 5 ವರ್ಷದಿಂದ ನನಗೆ ಇದು ಒಂದು ಆಸಕ್ತಿ ಇತ್ತು ಸರ್. ಅದೇ ಥರನಾಗಿ ನಾನು ಎಲ್ಲೇ ಹೋಗಲಿ ಸರ್, ನಾನು ಈವನ್ ಮಡಿಕೇರಿ ಬೇರೆ ಜಿಲ್ಲೆಗಳು ಹೋದಾಗ ಅಲ್ಲಿಯ ರೈತರನ್ನ ನಾನು ಮೊದಲು ಹೋಗೋದು, ರೈತರನ್ನ ಭೇಟಿಯಾಗೋದು, ಅಲ್ಲಿಯ ಬೆಳೆ ಹೇಗೆ ಮತ್ತು ಅದರ ಅನುಭವ ಎಲ್ಲ ತೆಗೆದುಕೊಳ್ತೀವಿ ಸರ್. ಜೊತೆಗೆ ನಾನು ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ಬೆಳೆಗಳನ್ನ ತಂದು ಹಚ್ಚೋದು ನನ್ನ ಒಂದು ಆಸಕ್ತಿ ಆಗಿತ್ತು ಸರ್. ಮಾವಿನ ಗಿಡಗಳನ್ನು ಹಚ್ಚಿದ್ದೀರಾ ಇಲ್ಲಿ, ಈ ಕಡೆ ಕಂಚಿಕಾಯಿ ಅನ್ನೋದೊಂದು ಹಚ್ಚಿದ್ದೀರಿ, ತುಂಬ ವಿವಿಧ ಜಾತಿಯ ಮರಗಿಡಗಳನ್ನೆಲ್ಲ ತಾವು ಇಲ್ಲಿ ತಮ್ಮ ಇದರಲ್ಲಿ ಸಾಕ್ತಾ ಇದ್ದೀರಾ, ಹೇಗೆ ಇದ್ರ ಬಗ್ಗೆ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಇದನ್ನು? ಸರ್, ಇದ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನಮ್ಮ ಜಮೀನಲ್ಲಿ ಯಾವ ಬೆಳೆ ಬರುತ್ತಂತೇಳಿ ನಾನು ಅದ್ರ ಬಗ್ಗೆ ನನ್ನ ಸ್ಟಡಿ ಮಾಡಿ ತೊಗೊಂಡು ಬಂದಿದ್ದೆ ಸರ್. ತೊಗೊಂಡು ಬಂದಮೇಲೆ ಈಗ ಕಂಚಿ ಅಂತ ಹೇಳಿದ್ರಲ್ಲ ಸರ್, ಇದು ಆ ಕಡೆ ಉತ್ತರ ಕನ್ನಡ ಮಲೆನಾಡು ಕಡೆ ಬೆಳಿತಿತ್ತು, ನಾವು ಹಿಂಗೆ ಮಾಡೋದಪ್ಪ ಅಂತಂದ್ವಿ. ಆಮೇಲೆ ರೈತರ ಸಂಪರ್ಕ ಮಾಡಿದೆ, ಹೇಳಿದಾಗ ಇಲ್ಲ ಬೆಳೆತ್ತೆ ಅಂತ ಹೇಳಿದ್ರು, ತಂದು ಹಾಕಿದೆ ಸರ್. ಈಗ ಕೆಲವೊಂದು ಬೆಳೆಗಳನ್ನು ಏನು ಮಾಡಿದ್ದೀನಿ, ಫಾರ್ ಎಕ್ಸಾಂಪಲ್ ಅಡಿಕೆಯನ್ನು ತಂದು ಹಾಕಿದೆ, ಅದು ನೀರಾಗಿ ಬಿಸಿಲಿಗೆ ಬೆಳೆಯೋಕ್ಕಾಗಲ್ಲ, ಅದು ನೆರಳೆನಲ್ಲಿ ಹಾಕಿದೆ, ಹಾಗೆ ಈ ಥರ ಬೆಳೆಸ್ತಾ ಇದ್ದೀನಿ, ಚೆನ್ನಾಗಿದೆ ಸರ್ ಬೆಳೆ. ನಿಂಬೆ ಗಿಡದ ಮಧ್ಯದಲ್ಲಿ ಬಾಳೆಗಿಡನೆಲ್ಲ ಹಾಕಿದ್ದೀರಿ, ಎರಡೂ ಯಾವ ರೀತಿ ಮೇಂಟೈನ್ ಮಾಡ್ತಿರೋ ತಾವು? ಸರ್, ಇದು ಮೇಂಟೆನೆನ್ಸ್ ಅಂದರೆ ನಿಂಬೆದಂತ ಮೇಂಟೆನೆನ್ಸು ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಸರ್. ಜೊತೆಗೆ ಈ ಬಾಳೆಗೂ ಕೂಡ ಕೊಟ್ಟಿಗೆ ಗೊಬ್ಬರ, ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇದೆ ಸರ್. ನಾವು ನಾಟಿ ಬಾಳೆಯನ್ನು ಬೆಳೀತಾ ಇದ್ದೀವಿ, ನಿರ್ವಹಣೆ ಚೆನ್ನಾಗಿದೆ ಸರ್, ಕಳೆ ತೆಗೆದು ಇದು ಮಾಡ್ತಾ ಇರ್ತೀವಿ ಸರ್. ಯಾವ ರೀತಿ ನಿರ್ವಹಣೆ ಚೆನ್ನಾಗಿದೆ ಅಂದರೆ, ನಿಂಬೆ ಗಿಡದ ನಿರ್ವಹಣೆ ಹೇಗೆ ಮಾಡ್ತೀರಿ, ಬಾಳೆ ಗಿಡದ ನಿರ್ವಹಣೆ ಹೇಗೆ ಮಾಡ್ತೀರಿ, ಮತ್ತು ವಿವಿಧ ರೀತಿಯಾದ ಬೆಳೆಗಳನ್ನು ಬೆಳ್ಕೊಂಡಿದ್ದೀರಿ ನಿಮ್ಮ ಒಂದು ಜಮೀನಲ್ಲಿ, ಆ ಎಲ್ಲ ಬೆಳೆಗಳದ್ದು ನಿರ್ವಹಣೆ ಹೇಗೆ ಮಾಡ್ತೀರಿ, ಮತ್ತು ನೀರಿನ ಉಪಯೋಗ ಯಾವ ರೀತಿ ಇದೆ, ನೀರನ್ನು ಯಾವ ರೀತಿ ತಗೋತೀರಿ, ಅದ್ರ ಬಗ್ಗೆ ನಮ್ಮ ಕೇಳೋರಿಗೆ? ಹಾಂ ಸರ್, ನಾನು ನಿಂಬೆ ಬಗ್ಗೆ ಹೇಳ್ಬೇಕಂತ ಸರ್, ವರ್ಷದಲ್ಲಿ ಎರಡು ಸಲ ಸರ್ ಒಂದು ಮಿರ್ಗಿ ಮಳೆ ಅಂತ ಮಿರ್ಗಾ ಮಳೆ ಅಂತ ಆಗ್ತೈತಿ. ಆ ಮಳೆ ಆಗೋದ ಮೇಲೆ ಒಂದು ಸಲ ಅಗತಿ ಮಾಡ್ತೀವಿ ಸರ್, ಚೆನ್ನಾಗೆಲ್ಲ ಭೂಮಿಯಲ್ಲಿ ಅಗದು ಆ ಬೇರುಗಳೆಲ್ಲ ಒಂದು ಸ್ವಲ್ಪ ಸಡಿಲ್ ಮಾಡ್ತೀವಿ ಸರ್. ಮಾಡಿ ಒಂದು ಸ್ವಲ್ಪ ದಿನ ನೀರು ಬಿಡಂಗಿಲ್ಲ ಸರ್, ಅದಾದಮೇಲೆ ನೀರು ಬಿಡ್ತೀವಿ ಸರ್, ಚೆನ್ನಾಗಿ ಮಡಿತು ಹೆಂಗೆ ಗೊಬ್ಬರ ಹಾಕಿ ನೀರು ಬಿಡ್ತೀವಿ ಸರ್. ನೀರು ಬಿಟ್ಟು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತೀನಿ ಸರ್. ಜೊತೆಗೆ ಬಾಳೆಗೆ ಏನು ಮಾಡ್ತೀನಿ ಸರ್, ಒಂದೊಬ್ಬೊಬ್ರು ಹಚ್ತಾರೆ ಸರ್, ಬಾಳೆ ಗಿಡ ಒಂದು ಗಿಡ ಹಚ್ಚಿದಾಗ ಒಂದು ನಾಲ್ಕೈದು ಮರಿಗಳು ಇದಿರ್ತಾವೆ ರೀ, ಹಂಗೆ ಬಿಟ್ರೆ ಅಂದ್ರೆ ಅದು ಬೆಳವಣಿಗೆ ಆಗಂಗಿಲ್ಲರಿ. ಯಾಕಂದ್ರೆ ಅವಕಾಶ ಬೇಕಾಗತ್ತೆ ರೀ ಅದಕ್ಕೆ ಬೆಳವಣಿಗೆ ಆಗ್ಬೇಕಾದ್ರೆ, ಅದಕ್ಕೆ ಮಣ್ಣು ಮತ್ತು ಸ್ಥಳಾವಕಾಶ ಬೇಕಾಗತ್ತೆ ರೀ. ಅದಕ್ಕೋಸ್ಕರ ಒಂದು ಬಾಳೆ ಗಿಡಕ್ಕೆ ಒಂದು ಮೂರು ನಾಲ್ಕು ಇಟ್ಟು ಆಮೇಲೆ ಎಲ್ಲ ಪಕ್ಕದೆಲ್ಲ ತೆಗಿತೀನಿ ರೀ. ಇದಕ್ಕೂ ಕೂಡ ಚೆನ್ನಾಗಿ ಆಗಿದ್ದು ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಸರ್. ಆಮೇಲೆ ಕೆಲವೊಂದು ಜನ ರೈತರು ಏನು ಮಾಡ್ತಿದ್ರು, ಇಲ್ಲ ನಾವು ರಾಸಾಯನಿಕ ಗೊಬ್ಬರ ಹಾಕ್ಬೇಕಂತಂದ್ರು. ಅದಕ್ಕೆ ನಾನು ಬೇರೆ ರೈತರಿಗೆ ಸಂಪರ್ಕ ಮಾಡಿದೆ, ಎಲ್ಲ ಪ್ರಗತಿಪರ ರೈತರಿಂದ ಸಂಪರ್ಕ ಮಾಡ್ದಾಗಂದ್ರು, ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಈಗ ಇಳುವರಿ ಚೆನ್ನಾಗಿ ಬರುತ್ತೆ, ಮುಂದೆ ಗಿಡಕ್ಕೆಲ್ಲ ಎಫೆಕ್ಟ್ ಆಗುತ್ತಂತಂದ್ರು. ಅದಕ್ಕೋಸ್ಕರ ನಾನು ಅಂದಿನಿಂದ ಇನ್ನೂರಿಗೆ ಹಾಕಿಲ್ಲ ಸರ್, ಹಾಕೋಕೂ ಹೋಗಿಲ್ಲ. ನಂದು ಕೊಟ್ಟಿಗೆ ಗೊಬ್ಬರ ಸರ್, ಒಂದು ಮೇಕೆದು ಹಿಕ್ಕೆ ಸರ್, ಅದು ಬಿಟ್ಟರೆ ನಮ್ಮ ದನಗಳೆಲ್ಲ ಸಗಣಿ ಇದೆ ಇರೋದಿಲ್ಲ ಸರ್. ಇದೆಲ್ಲ ನಾವು ಕೃಷಿಯ ನಮ್ಮ ಎಲೆಯ ತರಗಗಳನ್ನು ಎಲ್ಲ ಅಂತ ಅಳಿದು ಉಳಿದೆಲ್ಲ ಕೃಷಿ ವ್ಯಾಜ್ಯಗಳನ್ನೆಲ್ಲ ಒಯ್ದು ಒಂದು ಕಡೆ ಇಕ್ಕಟ್ಟಾಗಿ ಹಾಕಿ ಅದನ್ನು ಗೊಬ್ಬರ ಮಾಡಿ ಹಾಕ್ತೀನಿ ಸರ್. ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಏನನ್ಸುತ್ತೆ, ಆ ಗೊಬ್ಬರ ಹಾಕಿದಾಗ ಬರ್ತಕ್ಕಂಥ ಇಳುವರಿಗೂ ಈ ರೀತಿಯಾದ ಒಂದು ಸಾವಯವ ಕೃಷಿ ಮಾಡಿದಾಗ ಬರ್ತಕ್ಕಂಥ ಇಳುವರಿಗೂ ಏನನ್ಸುತ್ತೆ ತಮಗೆ ಸರ್? ಸಾವಯವ ಕೃಷಿ ಮಾಡಿದಾಗ ಅದರದೊಂದು ನೈಜತೆ ಸರ್, ಒಂದು ಒಂದು ಒಂದು ಲುಕ್ ಬೇರೆ ಐತೆ ಸರ್, ಅದ್ರ ಒಂದು ನೋಟನೇ. ಯಾಕಂದ್ರೆ ನಾವು ಕಣ್ಣಾರು ನೋಡಿದ್ದೀನಿ ಸರ್, ಈಗ ಕೆಲವೊಂದು ಜನ ಎಲ್ಲ ರಾಸಾಯನಿಕ ಹಾಕಿ ಬೆಳೆಸಿದ್ದು ಅದು ತಂದು ನಾವು ಹಣ್ಣನ್ನು ಇಟ್ಟಿದಾಗ, ಹಣ್ಣಾಗಲಿ ಅಥವಾ ತರಕಾರಿ ಆಗಲಿ ತಂದು ಇಟ್ಟಿದಾಗ ಅದು ಭಾಳ ದಿವಸ ತನಕ ಕ್ವಾಲಿಟಿ ಬರಲ್ಲ ಸರ್, ಅದೊಂಥರ ಮುದುಡೋಗುತ್ತೆ. ಆದಮೇಲೆ ಅದಕ್ಕೆ ರುಚಿನೇ ಬೇರೆ ಇರುತ್ತೆ ಸರ್. ನಾವೇನು ಸಾವಯವದಲ್ಲಿ ಏನು ಬೆಳೆಸಿದ್ದಂಥ ಬೆಳೆಯ ಬಣ್ಣ ಆಗಲಿ ರುಚಿ ಆಗಲಿ ಇದರದೊಂದು ಲುಕ್ ಇದನ್ನು ಬೇರೆ ಇರುತ್ತೆ ಸರ್. ಯಾವ ತಳಿ ನೀವು ನಿಂಬೆಹಣ್ಣು ಹಾಕಿರೋದು? ನಾವು ಕಾಗಜ ಅಂತ ಬರುತ್ತೆ ಸರ್, ಅದು ಆ ತಳಿ ಹಾಕಿದ್ವಿ ಸರ್. ಎಲ್ಲಿ ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ ತಾವು ಏನು ಹೇಳ್ತೀರಾ ಅದ್ರ ಬಗ್ಗೆ, ಯಾವ ರೀತಿ ಮಾರಾಟದ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಮಾರಾಟ ಅಂದ್ರೆ ಸರ್ ಎ ಪಿ ಎಂ ಸಿಗೆ ಹೋಯ್ತೀವಿ ಸರ್ ನಾವು ಹಣ್ಣನ್ನು. ಕೆಲವೊಂದ್ಸಲ ನಾವು ಇಲ್ಲಿ ತರಕಾರಿ ಮಾರ್ತಾರಲ್ಲ ಸರ್, ಈ ಹೊರಗಡೆ ಮಾರ್ಕೆಟಲ್ಲಿ ಕೂಡ ಮಾರಾಟ ಮಾಡ್ತೀವಿ. ಚೆನ್ನಾಗಿ ಸರ್ ಬೇಸಿಗೆ ಸಮಯದಲ್ಲಿ ನಿಂಬೆಹಣ್ಣದ ಒಳ್ಳೆ ಬೆಲೆ ಇದೆ ಸರ್. ಜೊತೆಗೆ ಕೆಲವೊಂದು ಜನ ಎಲ್ಲ ಉಪ್ಪಿನಕಾಯಿ ಮಾಡೋಕ್ಕೆ ಹೋಯ್ತಾರೆ ಸರ್. ಆ ಜೊತೆಗೆ ಮತ್ತೆ ಹೋಟೆಲ್ಗಳಿಗೆ ಅವೆಲ್ಲ ಸಪ್ಲೈ ಮಾಡ್ತಾ ಇದೀವಿ ಸರ್. ಎಷ್ಟು ಒಂದು ಎಕರೆಗೆ ಎಷ್ಟು ಬೆಳೆ ಬೆಳ್ಕೊಂತೀರಿ? ನಿಂಬೆಹಣ್ಣಲ್ಲಿ ಏನು ಲಾಭ ಗಳಿಸ್ತಿರಿ ತಾವು? ಸರ್ ಒಂದು ಎಕರೆಗೆ ಹೇಳ್ಬೇಕಂದ್ರೆ ಒಂದು 4-5 ಲಕ್ಷ ಆಗುತ್ತೆ ಸರ್ ಅದರದ್ದು ಇಳುವರಿ ಸರ್. ನಂತರ ಅವಾಗಿ ಖರ್ಚು ಕಳೆದು ಎಷ್ಟು ಉಳಿಯುತ್ತೆ ನಿಮಗೆ? ಖರ್ಚು ಅಂದ್ರೆ ಸರ್ ನನಗೆ ಒಂದು 15-20,000 ಆಗುತ್ತೆ ಸರ್ ಖರ್ಚು ಹಬ್ಬ ಬಂದರೆ. ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ಹಸುಗಳಿದ್ದಾವೆ ಸರ್, ಅದರಿಂದ ನಾವು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ ಸರ್. ಮತ್ತಿನ್ನು ಹನಿ ನೀರಾವರಿ ಇದೆ ಸರ್, ಆಮೇಲೆ ಔಷಧ ಅದಕ್ಕೇನು ಜಾಸ್ತಿ ಸಿಂಪಡಣೆ ಮಾಡಲ್ಲ ಸರ್. ನಾವು ಸಾವಯವ ಔಷಧಿಗಳನ್ನು ಕೂಡ ಸಿಂಪಡಣೆ ಮಾಡ್ತಾ ಇದೀವಿ ಸರ್, ರಾಸಾಯನಿಕಗಳನ್ನು ಬಳಸಲ್ಲ. ಅದಕ್ಕೋಸ್ಕರ ನಮ್ದು ನಿರ್ವಹಣೆ ತುಂಬ ಕಡಿಮೆ ಇದೆ ಸರ್, ತುಂಬಾ ತುಂಬ ಕಡಿಮೆ ಇದೆ. ಬಾಳೆ ಗಿಡ ಕೂಡ ಹಾಕಿದ್ದೀರಿ, ಇದು ಯಾವ ತಳಿ ಬಾಳೆ ಇದು? ಇದು ನಾಟಿ ಬಾಳೆ ಸರ್, ನಮ್ಮ ಕಡೆ ಜವಾರಿ ಬಾಳೆಹಣ್ಣು ಅಂತಾರೆ ಇದಕ್ಕೆ. ಇನ್ನು ನಾನು ಜವಾರಿ ಬಾಳೆಹಣ್ಣು ಯಾಕೆ ಬೆಳಿಬೇಕಂತ ಅನ್ನಿಸ್ತಂದ್ರೆ, ಹೆಬ್ಬೇಡಿ ಬಾಳೆಹಣ್ಣು ತಿಂದ್ರೆ ಅದ್ರದ್ದು ಒಂದು ರುಚಿನೇ ಬೆರೆದ ಸರ್. ಆಮೇಲೆ ನಾಟಿಯಲ್ಲಿರುವಂಥ ಶಕ್ತಿ ತುಂಬ ಚೆನ್ನಾಗಿತ್ತು ಸರ್. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ನಾಟಿ ಹಸುವಿನ ಹಾಲು ನಾಟಿ ಬಾಳೆಹಣ್ಣು ತಿಂದರೆ ಎನರ್ಜಿಟಿಕ್ ಫುಡ್ ಸರ್. ಇದು ಗಿಡದಲ್ಲೇ ಹಣ್ಣು ಮಾಡ್ತೀವಿ, ಅಲ್ಲಿ ಬಾಳೆಹಣ್ಣನ್ನ ಪೌಡ್ರ್ಗಳೆಲ್ಲ ಹಾಕಲ್ಲ ಅಂತ ಹೇಳಿದ್ರಿ, ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಅದನ್ನು? ಅಂದರೆ ನನ್ನ ಸರ್ ನಂದೇನೋ ಒಂದು ದೇಶ ಸಂಪೂರ್ಣ ಸಾವಯವ ಕೃಷಿ. ಈ ನಾವು ಈ ಸಾವಯವ ಕೃಷಿ ಮಾಡಿಬಿಟ್ಟು ಆಮೇಲೆ ಬಾಳೆಹಣ್ಣು ಒಯ್ದುಬಿಟ್ಟು ಈಗ ಏನು ಮಾಡ್ತಾರೆ ಸರ್, ಮಾಗಿಸ್ಬೇಕಾದ್ರೆ ಈತಲಿನ ಅಂತೇಳಿ ಒಂದು ಕೆಮಿಕಲಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ಡೇ ಹಣ್ಣಾಗಿರುತ್ತೆ ಸರ್, ಅದು ತಿಂತಾರೆ ಸರ್. ಅದು ತಿನ್ನೋದ್ರಿಂದ ಏನಿದೆ ಸರ್, ನಮ್ಮ ಸೈಡ್ ಎಫೆಕ್ಟ್ ಇದೆ ಸರ್. ಈಗೆಲ್ಲ ನಾನು ನೋಡಿದಾಗ ಎಲ್ಲರೂ ಪ್ರತಿಯೊಂದು ಅದನ್ನೇ ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಸರ್, ನಿಸರ್ಗದತ್ತವಾಗಿ ಏನು ಗಿಡದಲ್ಲಿ ಹಣ್ಣಾಗಕ್ಕೆ ಬಂದಿರ್ತದೆ, ಮಾಗಕ್ಕೆ ಬಂದಿರ್ತದೆ, ಒಂದೆರಡು ಹಣ್ಣು ಆದಮೇಲೆ ಏನು ಮಾಡ್ತೀನಿ ಸರ್, ಅದನ್ನು ಕಟ್ ಮಾಡಿ ತಂದು ಇಡ್ತೀನಿ ಸರ್. ಒಂದು ಅಥವಾ ಎರಡು ದಿನದಲ್ಲಿ ಆಟೋಮೆಟಿಕ್ಕಾಗಿ ಹಣ್ಣಾಗುತ್ತೆ ಸರ್. ಅಂದರೆ ಏನು ಸರ್, ನಮಗೆ ಹೇಳಬೇಕಂದ್ರೆ ಈ ಮಾರ್ಕೆಟ್ನಲ್ಲಿ ನಾವು ತಂದಿರೋಂಥ ಹಣ್ಣು ಕೆಮಿಕಲ್ ಆಗಿರ್ತಾರೆ, ತಂದಿಟ್ಟರೆ ಒಂದು 5-6 ದಿನ ಆದರೆ ತುಂಬ ಹಣ್ಣಾಗಿ ಕೆಟ್ಟ ಹೋಗ್ಬಿಡುತ್ತೆ. ಇದು ಆಗಿಲ್ಲ, ನಂದು ಏನಿರುತ್ತೆ ಸಾವಯವ ಕೃಷಿ ಮಾಡಿದ್ದು ಕಟ್ ಮಾಡಿ ತಂದಿಟ್ಟಿನಂದರೆ 2 ಹಣ್ಣಾಗಿರುತ್ತೆ ಸರ್. ಹಾಗೆ ಮರ್ದಿಸು 4 ಹಣ್ಣು, ಹೀಗೆ ಒಂದು ವಾರ ತನಕ ನಾವು ಆರಾಮಾಗಿ ತಿನ್ಬೋದು, ಹಣ್ಣಾಗ್ತಾ ಹೋಗ್ತಾ ಇರುತ್ತೆ. ಇದು ನನಗೆ ತುಂಬ ಖುಷಿಯಾಗಿದೆ ಸರ್. ಒಟ್ಟಿನಲ್ಲಿ ತಾವು ನೈಸರ್ಗಿಕ ಕೃಷಿಯನ್ನು ಅವಲಂಬಿಸಿ ಅದರಿಂದ ಹೆಚ್ಚು ಲಾಭ ಕೂಡ ಪಡಿತಾ ಇದ್ದೀರಾ ಅಂತ ಅನಿಸುತ್ತೆ. ಹಾಂ ಸರ್, ತುಂಬ ಲಾಭ ಆಗ್ತಾ ಇದೆ ಸರ್, ಖರ್ಚು ಕೂಡ ಕಡಿಮೆ ಇದೆ ಸರ್. ಸಾವಯವ ಕೃಷಿ ಮಾಡೋದ್ರಿಂದ ಖರ್ಚು ಏನಾಗಲ್ಲ ಸರ್. ಈಗ ರಾಸಾಯನಿಕ ಗೊಬ್ಬರ ತಂದು ಹಾಕಿದ್ರೆ ಸರ್, ಗೊಬ್ಬರದಿಂದ ನಮ್ಮ ಭೂಮಿಯಲ್ಲಿರುವಂಥ ಎರೆಹುಳು ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೋಗುತ್ತೆ ಸರ್. ಆಮೇಲೆ ನೀರಿನಲ್ಲಿ ಈ ರಾಸಾಯನಿಕ ಹೋಗೋದ್ರಿಂದ ನೀರಿನ ಸವಳ ಆಗ್ತದೆ ಸರ್. ಸವಳ ಅಂದ್ರೆ ಮುಂಚೆ ಎಲ್ಲ ನೀರು ರುಚಿ ಇರ್ತಿತ್ತು ಸರ್, ಎಲ್ಲ ಗೊಬ್ಬರ ಹಾಕಿ ಹಾಕಿ ಜನ ಎಲ್ಲ ಅದರ ನೀರಿನ ಟೇಸ್ಟ್ ಕಳ್ಕೊಳ್ತಾ ಇದೆ ಸರ್. ರುಚಿ ಕಡಿಮೆ ಆಗುತ್ತೆ? ಹಾಂ ಸರ್, ರುಚಿ ಕಡಿಮೆ ಆಗಿದೆ ಸರ್. ಯಾಕಂದ್ರೆ ನಾನು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ಮುಂಚೆ ಇಲ್ಲಿ ನಮ್ಮ ಬೇರೆ ಜಮೀನ್ದಾಗ ರೈತರದೆಲ್ಲ ನೋಡಿದಾಗ ಕುಡಿಯೋಕ್ಕೆಲ್ಲ ರುಚಿ ಯೋಗ್ಯವಾದಂಥ ನೀರಿತ್ತು, ಈಗ ಅದರ ರುಚಿಯನ್ನು ಕೂಡ ಹಾಳಾಗಿದೆ ಸರ್. ಈಗ ಈ ಬೇಸಿಗೆ ಬಂತು, ಈಗ ನೀರಿನ ನಿರ್ವಹಣೆ ಎಲ್ಲ ರೈತರಿಗೂ ತುಂಬ ಕಷ್ಟನೇ ಆಗುತ್ತೆ. ಅದರಲ್ಲೂ ನೀವು ಈ ನೀರಿನ ನಿರ್ವಹಣೆಯನ್ನು ಮಾಡಿಕೊಂಡು ಈ ರೀತಿಯಾದ ಕೃಷಿ ಪದ್ಧತಿಯನ್ನು ಸರ್, ನಾವೊಂದು ಹೇಳಕ್ ಇಷ್ಟಪಡ್ತೀನಿ ರೈತರಿಗೆ, ಈ ನಾವು ಯಾವುದೇ ನಿಂಬೆ ಆಗಲಿ ದ್ರಾಕ್ಷಿ ಆಗಲಿ ಬೇರೆ ಬೆಳೆ ಆಗಲಿ, ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಈ ನಮ್ಮ ಸಾವಯವ ಎಲೆ ತರಗಗಳು ಇರ್ತಲ್ಲ ಸರ್, ಅಂಥವಂಥವು ಈ ಜೋಳದಂಟ ಮತ್ತು ಈ ಕಬ್ಬಿನ ಸಿಪ್ಪೆ ಬರುತ್ತೆ ಸರ್, ಅದನ್ನು ತಂದು ಅದಕ್ಕೆ ಬಿಡೋಕೆ ಹಾಕಿ ರಾತ್ರಿ ಸಮಯದಲ್ಲಿ ಈ ಹನಿ ನೀರಾವರಿ ಮೂಲಕ ನೀರನ್ನು ಬಿಡಕ್ಕೆ ಸರ್, ಬಿಡೋದ್ರಿಂದ ರಾತ್ರಿ ಎಲ್ಲ ನೀರು ಚೆನ್ನಾಗೆಲ್ಲ ಹೀರಿಕೊಂಡು ಗಿಡ ಎಲ್ಲ ಚೆನ್ನಾಗಿ ಬೆಳೆದು ಸರ್. ಆಮೇಲೆ ಹನಿ ನೀರಾವರಿ ತುಂಬ ಅತ್ಯುತ್ತಮವಾದಂಥ ನಮ್ಮೊಂದು ಬರಪೀಡಿತ ಜಿಲ್ಲೆಗೆ ಒಂದು ಉತ್ತಮವಾದಂಥ ಬೆಳೆ ನಿರ್ವಹಣೆ ಪದ್ಧತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮತ್ತೆ ನೀವು ನೀರಿನ ನಿರ್ವಹಣೆ ಅಂತಂದ್ರೆ ನಾವಿಲ್ಲೇ ನೋಡ್ತಾ ಇದೀವಿ ನಿಮ್ದು ಕೃಷಿ ಹೊಂಡ ಕೂಡ ಇದೆ, ಆ ಕೃಷಿ ಹೊಂಡದ ಬಗ್ಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಹೇಳ್ತೀರಿ? ಹಾ ಸರ್, ಇದು ಕೃಷಿ ಹೊಂಡ ಸರ್ ನಾನು ಸರ್ಕಾರದಿಂದ ಪಡೆದುಕೊಂಡೆ ಸರ್, ಕೃಷಿ ಹೊಂಡ ಕೃಷಿ ಇಲಾಖೆ ಇದರಿಂದ ಕೃಷಿ ಒಂದು 70x70 ಹೊಂಡ ಮಾಡಿದ್ದೀನಿ ಸರ್. 70x70 ಹೊಂಡ ಮಾಡಿ 10 ಫೀಟ್ ಡೀಪ್ ಮಾಡಿ ಆಮೇಲೆ ಅದಕ್ಕೆ ನೀರು ಎಲ್ಲ ಮಳೆಗಾಲದಲ್ಲಿ ನೀರು ಬಂದಿದ್ದು ಅದನ್ನು ಸಂಗ್ರಹ ಮಾಡ್ತೀನಿ ಸರ್. ಜೊತೆಗೆ ನಮ್ಮ ಕೊಳೆ ಬಾವಿ ಇದೆ, ಅದ್ರ ಜೊತೆಗೆ ಇನ್ನೊಂದು ಹೇಳಕ್ಕೆ ಇನ್ನೊಂದು ಇಷ್ಟಪಡ್ತೀನಿ ಅಂದ್ರೆ ಸರ್, ನಾವು ಈ ಹೊಂಡ ಮಾಡೋದ್ರಿಂದ ಪಕ್ಕದಲ್ಲೇ ಒಂದು ತೆಗ್ಗು ಮಾಡಿದ್ದೀವಿ ಸರ್, ಬೋರ್ವೆಲ್ಗೆಲ್ಲ ರಿಚಾರ್ಜ್ ಆದಂಗೆ ಸರ್, ಅದರಲ್ಲಿ ನೀರು ಕೂಡ ಚೆನ್ನಾಗಿ ನಮ್ಮದು ನೀರಿನ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗಿದೆ ಸರ್. ಅದ್ರ ಜೊತೆಗೆ ನಾನು ಹೊಂಡ ಮಾಡಿ ಕೃಷಿ ಹೊಂಡ ಮಾಡಿದೆ ಸರ್, ನನಗೆ ಒಂದು ವಿಚಾರ ಒಳಿತು, ಈಗ ನಾವು ನೀರನ್ನು ಮಾಡಿದ್ವಿ ಇದರಲ್ಲಿ ಮತ್ತೆ ಏನಾದ್ರು ಮಾಡಬೇಕಲ್ಪ ಅಂತೇಳಿ. ಹಾಗೆ ಒಂದ್ಸಲ ನಾನು ಆಕಾಶವಾಣಿ ವಿಜಯಪುರದಿಂದ ಒಂದು ಕಾರ್ಯಕ್ರಮ ಪ್ರಸಾರ ಆಗಿತ್ತು ಮೀನುಗಾರಿಕೆ ಇಲಾಖೆ ಬಗ್ಗೆ, ಭೂತನಾಳದಲ್ಲಿ ಹಿಂಗೆ ವಿಜಯಕುಮಾರ್ ಸರ್ ಅಂತಿದ್ರು, ಅವ್ರು ಹೇಳ್ತಾ ಇದ್ರು ಈ ಥರ ಮೀನು ಸಾಕಾಣಿಕೆ ಮಾಡ್ಬೋದು ಅಂತ. ಯಾಕೆ ನಾನು ಮಾಡಬಾರ್ದು ಅಂತೇಳಿ ನಾನು ಒಂದು 2 ದಿನ ಹೋಗಿ ಅಲ್ಲಿ ಅವರು ಕಾರ್ಯಾಗಾರಕ್ಕೆ ಅಟೆಂಡ್ ಮಾಡಿ, ಸರ್ ನಾನು ಈ ಥರ ಮಾಡಿದ್ದೀನಿ ಒಳ್ಳೆಯದು ಸದ್ದ ಮರಿ ಮಾಡಿ, ಇದರಿಂದ ನಿಮ್ಮ ನಿಂಬೆಗೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಒಂದು ತಂದು 1000 ಮೀನು ಮರಿಬಿಟ್ಟೆ ಸರ್, ನಾನು ಕಾಮನ್ ಕಾಪ್ಟು ಕಾಂಡ್ಲಾ ಮೀನು ಸರ್ ತಂದು ಬಿಟ್ಟಾಗ ಸರ್ ನನಗೇನಂತಂದರೆ ತಂದುಬಿಟ್ಟೆ, ಬಿಟ್ಟಮೇಲೆ ಅದಕ್ಕೆ ಭಾಳ ಖರ್ಚೇನು ಮಾಡಲಿಲ್ಲ ಸರ್, ನಮ್ಮಲ್ಲಿ ಲೋಕಲಾಗಿ ಸಿಗುವಂಥ ಮೆಕ್ಕೆಜೋಳ ಪೌಡ್ರ್ ಮಾಡಿ ಸರ್ ಅದು ಆಮೇಲೆ ಮನೆಯಲ್ಲಿರೋಂಥ ಜೋಳದ ರೊಟ್ಟಿ ಅಂತ ಏನು ಅನ್ನ ಉಳಿದಿರೋಂಥ ಅನ್ನ ಮತ್ತು ಕೆಲವೊಂದು ಇಂಥವೆಲ್ಲ ಹಾಕಿ ಬೆಳೆಸಿದೆ ಸರ್. ಚೆನ್ನಾಗಿ ಒಂದು 8-9 ತಿಂಗಳಲ್ಲಿ 1.5 ಕೆಜಿವರೆಗೆ ಮೀನು ಬತ್ತೆ ನನಗೆ. ಮತ್ತು ಇನ್ನೊಂದು ಪ್ಲಸ್ ಬೆನಿಫಿಟ್ ಅಂದರೆ ನನಗೆ ಆ ನೀರಿಂದ ಏನು ಈ ನನ್ನ ನಿಂಬೆ ಗಿಡಕ್ಕೆ ಬಿಟ್ಟಿನಲ್ಲ ಸರ್, ಅವಾಗ ಬಿಟ್ಟಾಗ ಇದು ಹೂ ಬಿಡೋ ಇಳುವರಿನ ಹೆಚ್ಚಿಗೆ ಆಯಿತು, ಆಮೇಲೆ ಕಾಯಿನೂ ಚೆನ್ನಾಗಿ ಶೈನಿಂಗ್ ಬತ್ತೆ ಸರ್, ಕಾಯಿ ಇಳುವರಿನೂ ಹೆಚ್ಚಿಗೆ ಆಯ್ತು ಸರ್. ನನಗೆ ತುಂಬ ತುಂಬ ಹೆಲ್ಪ್ ಆಗಿದೆ ಸರ್, ಮೀನುಗಾರಿಕೆಯಿಂದ ಕೃಷಿಗೂ ಕೂಡ ಅನುಕೂಲ ಇದೆ ಸರ್. ಯಾಕಂದರೆ ನೀರಲ್ಲಿ ಅಮೋನಿಯಾ ಬಿಡ್ತಿರುತ್ತೆ ಸರ್, ಅದು ಮೀನು ಆ ನೀರನ್ನು ನಾವು ಗಿಡಗಳಿಗೆ ಹಾಕಿದರೆ ಉತ್ಕೃಷ್ಟವಾಗಿ ಬರುತ್ತೆ ಸರ್, ಕಾಯಿ ಆಗಲಿ ಹಣ್ಣು ಚೆನ್ನಾಗಿ ಬರುತ್ತೆ ಸರ್. ಜೊತೆಗೆ ಮನೆ ಪ್ರೋತ್ಸಾಹ ಹೇಗಿದೆ? ತಾವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಮನೆಯಲ್ಲಿ ಯಾವ ರೀತಿ ತಮಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ? ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಜೊತೆಗೆ ನನ್ನ ತಂದೆಯವರು ತುಂಬ ತುಂಬ ಯಾವಾಗಲೂ ಸರ್ ನನ್ನ ಜೊತೆ ಅವರು ಯಾವಾಗಲೂ ದುಡಿತಾ ಇರ್ತಾರೆ ಸರ್, ಯಾವಾಗಲೂ ಏನಾರು ಮಾಡಬೇಕು ಏನಾರು ಮಾಡಬೇಕಂತೇಳಿ. ಅವರು ನನ್ನ ಜೊತೆ ಯಾವಾಗಲೂ ಮೀನು ಕೃಷಿಯಾಗಲಾಗಲಿ ಅಥವಾ ಬೇರೆ ಜೊತೆ ನಾನು ಬೇರೆ ರೈತರಿಗೆ ನಾನು ಹೊಲಗಳ ಭೇಟಿ ಮಾಡಿದಾಗ ಅವರು ಬಂದು ಅವ್ರು ಕೇಳಿಸಿ ಹೇಳ್ತಾ ಇರ್ತೀನಿ ಈ ಥರ ಬೆಳೆ ಮಾಡಿದ್ದಾರೆ ಅನುಭವ ವಿಚಾರಗಳನ್ನು ನಾನು ತೆಗೆದುಕೊಳ್ತಿರ್ತೀನಿ. ನಮ್ಮ ನಿಂಬೆಗೆ ಗಿಡಗಳಿಗೆಲ್ಲ ಕೆಲವೊಂದು ಜನ ಬಂದು ಹೇಳ್ತಿದ್ರು ಎಲ್ಲ ರೈತರು ಈ ಥರ ಬೆಳೆಗೆ ಬಿಡಬಾರ್ದು ಕಟ್ ಮಾಡಬೇಕು ಅಂತೇಳಿ. ನಾನು ಒಬ್ಬರ ಪ್ರಗತಿಪರ ರೈತರಾದಂಥ ಕನ್ನೂರದವ್ರಿಗೆ ಭೇಟಿ ಮಾಡಿದೆ, ಸರ್ ಈ ಕೆಳಗೆಲ್ಲ ನೀವು ಕಟ್ ಮಾಡಿದ್ರಲ್ಲ ನಾವು ಹಿಂಗೆ ಬೇರೆ ರೈತರು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಅವರಂದ್ರೆ ಈ ಥರ ಕೆಳಗೆ ಕಟ್ ಮಾಡೋದ್ರಿಂದ ಹೆಚ್ಚಿಗೆ ಇಳುವರಿ ಬರೋದು ನಮಗೆ ನಿಂಬೆದು ಬಿಡಕ್ಕೆ ಸರ್, ತುದಿಯಲ್ಲಿ ಬಿಡಲ್ಲ ಸರ್ ಕಾಯಿ. ಅದಕ್ಕೆ ನಾವು ಇನ್ನೂವರೆಗೆ ಗಿಡ ಒಂದು ಸಲ ಕಟ್ ಮಾಡಿಲ್ಲ ಸರ್. ಕಸ ತೆಗಿಬೇಕಾದ್ರೆ ನಾವು ಈ ಕಟ್ಟಿಗೆಯಿಂದ ಹಿಂಗೆ ಒಂದು ಸ್ವಲ್ಪ ಹೈಟ್ ಮಾಡಿ ಕಸ ತೆಗೆದು ಮತ್ತೆ ಹಾಗೆ ಬಿಡ್ತೀವಿ ಸರ್. ಇನ್ನೊಂದು ಸರ ಕೆಳಗೆ ಎಷ್ಟು ಇದು ಇರ್ತಲ್ಲ ಸರ್, ಇನ್ನೊಂದು ತಪ್ಪಲಿದ್ರೆ ಅದಕ್ಕೆ ಬಿಸಿಲಿನ ಜಳಾಂಶ ಕೂಡ ಹೋಗಂಗಿಲ್ಲ ಸರ್. ಈ ನಿಂಬೆ ಬಗ್ಗೆ ಹೇಳಿದ್ರಿ, ಈ ನಿಂಬೆಗೆ ಕೆಲವೆಲ್ಲ ರೋಗಗಳು ಬರುತ್ತೆ ಅಂತ, ಆ ರೋಗಗಳ ಬಗ್ಗೆ ಮತ್ತೆ ಅದರ ನಿರ್ವಹಣೆ ಬಗ್ಗೆ ಯಾವ ರೀತಿ ಮಾತಾಡ್ತೀರಿ? ಸರ್ ನಿಂಬೆದು ಹೇಳ್ಬೇಕಂದ್ರೆ ಸರ್ ಸ್ಟಾರ್ಟಿಂಗ್ದಾಗ ಏನು ಹಚ್ಚಿರ್ತೀವಲ್ಲ ಸರ್ ಸಣ್ಣ ಸಸಿದಾಗ, ಅವಾಗ ಭಾಳ ಬರ್ತಾ ಇತ್ತು ಸರ್. ಅವಾಗ ಬಂದಾಗೆಲ್ಲ ನಾವು M45 ಸ್ಟಾಪು ಕೆಲವೊಂದು 3-4 ಕೆಮಿಕಲ್ ಇದ್ದು ಸರ್ ಅಷ್ಟೇ ಯೂಸ್ ಮಾಡಿ ಸರ್, ಅಷ್ಟು ಬಿಟ್ಟರೆ ಹೆಚ್ಚಿಗೆ ಏನು ಯೂಸ್ ಮಾಡಿಲ್ಲ ಸರ್. ಈಗ ಹೇಳ್ಬೇಕಂದ್ರೆ ಈಗಿನ ರೋಗದ ಬಗ್ಗೆ ಏನಿಲ್ಲ ಸರ್. ಆಮೇಲೆ ಸದ್ಯಕ್ಕೆ ಎಂದು ರೋಗ ಏನಿಲ್ಲ ಸರ್, ಚಿಕ್ಕೆ ರೋಗ ಅಂತ ಬರ್ತದೆ ಸರ್. ಚಿಕ್ಕೆ ರೋಗ ಬಂದಾಗ ಅದಕ್ಕೆಲ್ಲ ನಿರ್ವಹಣೆ ಮಾಡ್ತೀನಿ ಸರ್, ಕೃಷಿ ವಿಜ್ಞಾನಿಗಳು ಭೇಟಿಯಾಗಿ ಅವರ ಸಲಹೆ ಮರೆಗೆ ಆಮೇಲೆ ನಾವು ರಾಸಾಯನಿಕವಲ್ಲದ ಔಷಧಿಗಳನ್ನು ಉಪಯೋಗ ಮಾಡ್ತೀವಿ ಸರ್. ಒಟ್ಟಲ್ಲಿ ತಾವು ಮಿಶ್ರ ಬೇಸಾಯ ಪದ್ಧತಿನ ಹೆಚ್ಚು ಅನುಸರಿಸಿದಿರ ಇಲ್ಲಿ? ಹಾ ಹೌದು ಸರ್. ಇಲ್ಲಿ ನಾವು ನೋಡ್ತಾ ಇದೀವಿ ಜೊತೆಗೆ ಇಲ್ಲಿ ಕೋಳಿ ಕೂಡ ಸಾಕಣೆ ಮಾಡಿದಿರಿ, ಇಲ್ಲಿ ಆಡು ಸಾಕಣೆ ಕೂಡ ಮಾಡಿದಿರಿ, ಜೊತೆಗೆ ಹಸು ಬೇರೆ ಇದೆ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಏನು ಹೇಳ್ತೀರಿ? ಹಾ ಸರ್, ನನಗೆ ಕೃಷಿ ಜೊತೆಗೆ ತುಂಬ ಸಹಕಾರಿಯಾಗಿದೆ ಸರ್. ಈ ಕೋಳಿ ಏನು ಮಾಡ್ತಾನೆ ಸರ್, ನಮಗೆಲ್ಲ ಹುಳಗಳು ಅಂತ ಎಂತ ಇರ್ತಲ್ಲ ಸರ್, ಅದು ಹುಳ ತಿನ್ನ ಸರ್. ಆಮೇಲೆ ಈ ಹಸುವಿಂದ ನಾವು ಅದ್ರ ಸಗಣಿಯನ್ನು ಇಲ್ಲೆಲ್ಲ ಬೆಳೆಗೆ ಉಪಯೋಗಿಸ್ತೀವಿ ಸರ್. ಜೊತೆಗೆ ನಾವು ಈಗ ಬೇರೆ ಬೆಳೆಯಿಂದ ಬಂದಿರೋಂಥ ನುಗ್ಗೆದು ತಪ್ಪಲೆಲ್ಲ ಮೇಕೆಗೆಲ್ಲ ಅನುಕೂಲ ಆಯ್ತು ಸರ್. ಆಮೇಲೆ ಜೊತೆಗೆ ನಾನು ಹಾಗೆ ಒಂದು ಸ್ವಲ್ಪ ಹುಲ್ಲುಗಳನ್ನು ಹಾಕ್ಕೊಂಡಿದ್ದೀನಿ ಸರ್ ಹಸುಗಳಿಗೆ. ಅದರಿಂದ ಹಸುಗಳು ಸಾಕೋದ್ರಿಂದ ಮನೆಗೆ ಉಪಜೀವನಕ್ಕೆ ಹಾಲಾಗುತ್ತೆ ಸರ್, ಇದರಿಂದ ಮತ್ತೆ ತುಂಬ ಅನುಕೂಲ ಆಯ್ತು ಸರ್. ಜೊತೆಗೆ ಜಾನುವಾರುಗಳನ್ನು ಕೂಡ ಸಾಕೊಂಡು ಅದರಲ್ಲೂ ಕೂಡ ಲಾಭವನ್ನು ಪಡ್ಕೊಂಡಿದ್ದೀರಿ ಅಂದ್ರೆ? ಹಾ ಹೌದು ಸರ್, ಜಾನುವಾರಿಂದ ತುಂಬ ಲಾಭ ಆಗಿದೆ ಸರ್. ನನಗೆ ಹೇಳ್ಬೇಕಂದ್ರೆ ಸರ್ ಈಗ ಜಾನುವಾರು ಸಾಕೋದ್ರಿಂದ ಗೊಬ್ಬರ ಸಿಗುತ್ತೆ ಸರ್, ಮತ್ತೆ ಜೊತೆಗೆ ನಮ್ಗೆ ಹಾಲು ಸಿಗುತ್ತೆ ಸರ್. ಅದ್ರ ಜೊತೆಗೆ ಸರ್ ಅದ್ರ ಹೆಚ್ಚಿಗೆ ಮತ್ತೆ ಕರುಗಳು ಹಾಕಿದೆಲ್ಲ ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಇದ್ರ ಜೊತೆಗೆ ನಾವು ನೋಡ್ತಾ ಇದೀವಿ ಸದ್ದಮುಳ್ಳವರೇ ಪಾಪಸು ಕಳ್ಳಿ ಅಂತಾರೆ, ಬಟ್ ಈ ಗಿಡದಲ್ಲಿ ಮುಳ್ಳಿಲ್ಲ. ಇದು ನ್ಯಾಯಕ್ಕೋಸ್ಕರ ಸಾಕಿದ್ರಿ, ಇದ್ರ ಬಗ್ಗೆ ನಮ್ ಕೇಳಗರಿಗೆ ಒಂದ್ ಸ್ವಲ್ಪ. ಹೌದು ಸರ್, ಇದು ನಮ್ ಕಡೆ ಪಾಪಸ್ ಕಳೆ ಅಂತ ಕರೀತಾರೆ. ಆದ್ರೆ ಇದು ನಮ್ಮ ಕಡೆ ಪಾಪಸ್ ಕಳೆ ಅಂತ ಕರೆದ್ರೆ ಬೇರೆ ದೇಶದಿಂದ ತಂದಿದ್ರು ಸರ್. ಇದು ಇದು ದಕ್ಷಿಣ ಆಫ್ರಿಕಾದಿಂದ ತಂದು ಹಾಕಿರೋದು ಸರ್. ಇದಕ್ಕೆ ಮುಳ್ಳು ರಹಿತ ಕತ್ತಾಳೆ ಅಂತಾರೆ ಸರ್. ಕ್ಯಾಕ್ಟಸ್ ಅಂತ ರೀ, ಇದಕ್ಕೆ ಮುಳ್ಳ ಇರೋದ್ರಿ ಸರ್. ಹುಟ್ಟತ್ತ ಮುಳ್ಳು ಇರ್ತದ್ರೆ ಬೆಳೆದಂಗೆ ಮುಳ್ಳು ಹೋಗ್ತದ್ರಿ. ಇದನ್ನ ನಾನು ಹಾಸನದಿಂದ ಕೃಷಿ ಇಲಾಖೆಯಿಂದ ಬಂದಿದ್ದು ಸರ್. ಅಲ್ಲಿಂದ ಅಲ್ಲಿಂದ ತಗೊಂಡು ಬಂದು ನಮ್ಮ ಜಮೀನಲ್ಲಿ ಹಾಕಿದೆ. ಇದನ್ನ ನಿರ್ವಹಣೆ ಅಂದ್ರೆ ಸರ್, ಇದರ ಪ್ಲಸ್ ಬೆನಿಫಿಟ್ ಅಂದರೆ ನಮಗೆ ಬೇಸಿಗೆ ಸಮಯದಲ್ಲಿ ನಮ್ಮ ಜಾನುವಾರುಗಳಿಗೆ ಮೇವಿನ ಕೊರತೆ ಇರುತ್ತೆ ಸರ್. ಆ ಸಂದರ್ಭದಲ್ಲಿ ನಾವು ಇದನ್ನು ಚಿಕ್ಕ ಚಿಕ್ಕ ತುಂಡದಾಗಿ ಮಾಡಿ ಮೇವಿನ ಜೊತೆಗೆ ನಾವು ಫೀಡ್ನಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಇದರಿಂದ ನಿಮಗೆ ಸಾರಜನಕ ಅಂಶ ಹೆಚ್ಚಿಗೆ ಸಿಗುತ್ತೆ ಸರ್. ಹಾಲಿನ ಇಳುವರಿಗೆ ಕೂಡ ಚೆನ್ನಾಗಾಗುತ್ತೆ ಸರ್. ತುಂಬ ಅನುಕೂಲ ಆಗಿದೆ ಸರ್. ಮತ್ತೆ ನಮ್ಮ ವಿಜಯಪುರ ಜಿಲ್ಲೆ ಅಂತ ಬರಪೀಡಿತ ಜಿಲ್ಲೆಗೆ ಇದು ಕಡಿಮೆ ನೀರಿನಲ್ಲಿ ಬೆಳಿಬೋದು ಸರ್. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅಂತೀರಿ? ಆ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಸರ್. ಒಂದು ತಿಂಗಳಿಗೆ ಒಂದ್ಸಲ ನೀರು ಬಿಟ್ಟರು ಪರವಾಗಿಲ್ಲ ಸರ್, ಚೆನ್ನಾಗಿ ಬರುತ್ತೆ. ಒಂದು ಗಾಳಿಯಲ್ಲಿ ಇರುವಂಥ ತೇವಾಂಶವನ್ನು ಹಿಡ್ಕೊಂಡು ಬೆಳೆ ಬರುತ್ತೆ ಸರ್. ಇದು ಹಸುಗಳು ಯಾವ ರೀತಿ ಇದನ್ನು ತಿಂತವೆ ಅಂತ? ಹಸುಗಳು ಸರ್, ಸ್ಟಾರ್ಟಿಂಗ್ ಬಂದಾಗ ನನಗೂ ಒಂದು ಸಮಸ್ಯೆ ಆಗಿತ್ತು. ಈ ಹಸುಗಳು ನಮ್ಮ ದೇಶೀಯ ಹಸುಗಳಿಗೆ ಅವು ವಿದೇಶಿಯ ಆಹಾರ ಹೆಂಗೆ ಇದು ಮಾಡ್ಬೇಕಂತೇಳಿ ನಾವು ವಿಜ್ಞಾನಿಗಳ ಸಂಪರ್ಕ ಮಾಡಿದಾಗ, ಅದಕ್ಕೆ ನಮ್ಮ ಹಸುಗಳಿಗೆ ಸ್ಟಾರ್ಟಿಂಗ್ ಮೂಮೆಂಟ್ನಲ್ಲಿ ಸರ್ ನಾನು ಚಿಕ್ಕ ಚಿಕ್ಕ ತುಂಡು ಮಾಡಿ ಫೀಡ್ನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಟ್ಟೆ ಸರ್, ಟೇಸ್ಟ್ ಬರೋಕ್ಕಲ್ಲ ಅದಕ್ಕೆ. ಈ ಥರ ಮಾಡಿದ್ನೆಲ್ಲ ಸ್ವಲ್ಪ ದಿನ ಕಷ್ಟ ಆಯ್ತು ಸರ್. ಆಮೇಲೆ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಇದನ್ನು ಕೊಟ್ಟ ನಂತರವಾಗಿ ಮುಂಚೆ ತಾವು ಸಾಕದಂಥ ಹಸುಗಳಿಗೂ ಇದನ್ನು ಮೇವು ಹಾಕಿದ ಮೇಲೆ ನೀವು ನೋಡ್ತಕ್ಕಂಥ ಹಸುಗಳಿಗೂ ಏನು ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಸರ್, ನನಗೆ ಹೇಳ್ಬೇಕಂದ್ರೆ ಹಾಲಿನ ಇಳುವರಿ ಚೆನ್ನಾಗಿ ಬಂತು ಸರ್. ಮುಂಚೆ ಎಲ್ಲ ಒಂದು ನಮ್ದು ನಾಟಿ ಹಸು ಅಲ್ಲ ಸರ್, ಒಂದು ಲೀಟರ್ ಬರ್ತೀವಿ ಸರ್. ಒಂದೂವರೆಯಿಂದ ಎರಡೂವರೆ ಲೀಟರ್ ತನಕ, ಎರಡು ಲೀಟರ್ ತನಕ ಬಂತು ಸರ್ ಇಳುವರಿ. ಈ ಥರದ್ದು ಜರ್ಸಿ ಹಸುಗಳಿಗೂ ಕೂಡ ಹಾಕಬಹುದಾ? ಹಾಂ, ಹಾಕ್ಬೋದು ಸರ್, ಹಾಕ್ಬೋದು ಸರ್. ಅಂದ್ರೆ ಈ ಹೈನುಗಾರಿಕೆನೆ ತಮ್ಮ ವೃತ್ತಿ ಮಾಡ್ಕೊಂತ ಇದ್ದವ್ರಿಗೆ ತಾವು ಈ ಒಂದು ಗಿಡದ ಬಗ್ಗೆ ಏನ್ ಹೇಳ್ತೀರಿ? ಹಾಂ ಸರ್, ಹೈನುಗಾರಿಕೆ ವೃತ್ತಿ ಮಾಡೋರಿಗೆ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನಂತಂದರೆ ಈಗ ನಮ್ಮ ಕಡೆ ಸಾರಜನಕ ಅಂಶ ಕಡಿಮೆ ಆಗ್ತಿರ್ತಿರುತ್ತೆ. ಅದಕ್ಕೋಸ್ಕರ ಇದರದ್ದು ಖರ್ಚು ಕೂಡ ಜೀರೋ ಇದೆ ಸರ್. ಏನದಕ್ಕೆ ಗೊಬ್ಬರ ಹಾಕಬೇಕಂತ ಏನಿಲ್ಲ. ತಿಂಗಳಲ್ಲಿ ಒಂದು ಅಪಾಪ ಅಂದರೆ 2,000 ನೀರು ಬಿಟ್ಟರೆ ಬರುತ್ತೆ. ಇದನ್ನು ನಾವು ಒಯ್ದು ಒಂದು ಎಲೆಯಲ್ಲಿ 4 ತುಂಡುಗಳನ್ನು ಮಾಡಿ ಒಂದು 2 ಫುಟ್ ಇಟ್ಟು ಒಂದೊಂದು ಹಚ್ಚಿ ಡಿಸ್ಟೆನ್ಸ್ನಲ್ಲಿ ಹಚ್ಚಿ ಈ ಥರ ಒಂದು 2 ಸಲ ನೀರು ಬಿಟ್ಟುಬಿಟ್ರೆ ಚೆನ್ನಾಗಿ ಬೆಳೆಯುತ್ತೆ ಸರ್. ಆಮೇಲೆ ಬೇಸಿಗೆ ಸಮಯದಲ್ಲಿ ನಾವು ತುಂಡು ಮಾಡಿ ಹಾಕೋದ್ರಿಂದ ಆಹಾರವನ್ನು ಕಡಿಮೆ ಮಾಡ್ಕೋಬೋದು ಸರ್. ಅಂದರೆ ಎಕ್ಸ್ಟ್ರಾ ಫುಡ್ ಜೊತೆಗೆ ಅದರ ಒಂದು ಟೇಸ್ಟ್ ಬೇರೆ ಬರುತ್ತೆ ಸರ್. ಸದ್ದಮ್ಮವ್ರೆ, ಇದ್ರ ಜೊತೆಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ, ನೀವು ಶೇಂಗಾ ಕೂಡ ನಿಮ್ಮ ಒಂದು ಕೃಷಿ ಜಮೀನಲ್ಲಿ ಬೆಳೆದಿದ್ದೀರಾ. ಶೇಂಗಾದ ಬಗ್ಗೆ ತಾವು ಯಾವ ರೀತಿ ನಿರ್ವಹಣೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನಮ್ಮ ಕೇಳಗರಿಗೆ? ಹಾಂ ಸರ್, ಶೇಂಗಾ ನಾನು ಬೇಸಿಗೆ ಶೇಂಗಾ ಹಾಕಿದ್ದೀನಿ ಸರ್. ಇದ್ರ ಬಗ್ಗೆ ನಿರ್ವಹಣೆ ಹೇಳ್ಬೇಕಂದ್ರೆ ಸರ್, ನಾನು ಈ ಶೇಂಗಾನು ಬೆಳೆಯೋಕ್ಕಿಂತ ಮುಂಚೆ ನಾನು ಇದಕ್ಕೆ ಬೀಜೋಪಚಾರ ಮಾಡಿದ್ದೀನಿ ಸರ್. ಯಾಕಂದ್ರೆ ಮುಂಚೆ ಎಲ್ಲ ನನಗೆ ಅನುಭವ ಆಗಿತ್ತು, ಶೇಂಗಾ ಬಿತ್ತದಾಗ ಅದು ಕಾಂಡ ಕೊರಕ ಹುಳ ಬರ್ತಿತ್ತು, ಬಂದು ತಿಂದ್ಬಿಡ್ತೀವಿ ಸರ್. ನಾನು ನೋಡಿದಾಗ ಗಿಡ ಎಲ್ಲ ಚೆನ್ನಾಗಿದೆ, ಕೆಳಗೆ ನೋಡಿದ್ರೆ ಬೇರೆ ಕಟ್ಟಾಕ್ತಿದ್ವು. ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಕೃಷಿ ಮಹಾವಿದ್ಯಾಲಯ ವಿಜಯಪುರಕ್ಕೆ ಭೇಟಿ ನೀಡಿ ಅಲ್ಲಿ ಅವರು ಸರ್ಗೆ ಭೇಟಿ ಆದಾಗ ಹೇಳಿದ್ರು ಈ ಥರ ನೀವು ರೈಸೋ ಬೀಮ್ ಹಚ್ಚಿದ್ರೆ ಮುಖಾಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಂತ ಹೇಳಿದ್ರು. ಅದೇ ಥರನಾಗಿ ಅವ್ರು ಹೇಳಿದಾಗ ನಾನು ಮಾಡಿದ್ದೀನಿ. ಈ ಸಲ ಚೆನ್ನಾಗಿ ಹುಲ್ಸಾಗಿ ಶೇಂಗಾ ಬಂದಿದೆ. ಇದಕ್ಕೆ ನಾವು ನೀರಾವರಿ ಮುಖಾಂತರ ಈಗ ಬೇಸಿಗೆಯಲ್ಲಿ ಬೆಳೀತಾ ಇದ್ವಿ. ಜೊತೆಗೆ ನಮ್ಮ ಭೂಮಿಗೆ ನೈಟ್ರೋಜನ್ ಸಿಗುತ್ತೆ ಸರ್. ಇದು ದ್ವಿದಳ ಧಾನ್ಯ ವಾತಾವರಣದಲ್ಲಿ ಅಂತ ನೈಟ್ರೋಜನ್ ಹೀರ್ಕೊಂಡು ಭೂಮಿಗೆ ಬಿಡುತ್ತೆ ಸರ್. ಇದ್ರ ಜೊತೆಗೆ ಮತ್ತೆ ನೆಕ್ಸ್ಟ್ ಬೇರೆ ಬೆಳೆ ಬೆಳೆಯುವಾಗ ಬದಲಾವಣೆ ಮಾಡಿದ್ರೆ ಅದರ ಅಂಶ ಇದಕ್ಕೆ ಬೇರೆ ಬೆಳೆಗೆ ಬರುತ್ತೆ ಸರ್. ಎಷ್ಟು ವರ್ಷದಿಂದ ಹಾಕಿದ್ರೆ ಅದನ್ನ? ನಾವು ಶೇಂಗಾ ಸರ್ ಒಂದು 10 ವರ್ಷದ ಮೇಲ್ಪಟ್ಟಾಯ್ತು ಸರ್ ಬೆಳೀತಾ ಇದ್ದು. ಈ ಸಲ ನಾವು ಬೇಸಿಗೆಯಲ್ಲಿ ಪ್ರಥಮ ಬಾರಿಗೆ ಬಿತ್ತನೆ ಮಾಡಿದ್ದೀವಿ ಸರ್. ಈಗ ಅದರ ಇಳುವರಿ ಹೇಗೆ ಬಂತು, ಅದರ ಲಾಭ ಎಷ್ಟು ಬಂತು? ಸರ್, ಅದರ ಇಳುವರಿ ಚೆನ್ನಾಗಿದೆ ಸರ್. ಹೇಳಬೇಕಂದ್ರೆ ನಾವು ಒಣ ಶೇಂಗಾ ಏನು ಮಾರ್ಕೆಟ್ ಮಾಡೋಕ್ಕಿಂತನೂ ಹಸಿ ಶೇಂಗಾ ಎಲ್ಲ ಮಾರ್ಕೆಟಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಯಾಕೆಂದ್ರೆ ಜನ ಎಲ್ಲ ತೊಗೊಂಡು ತಿಂತಾರೆ ಸರ್. ನಮಗೆ ಹೇಳಬೇಕಂದ್ರೆ ಒಂದು 10 kg ಒಂದು ಚೀಲಿಗೆ ಒಂದು ಇದು ಅಕ್ಕಿ ಕಟ್ಟ ಬರುತ್ತೆ ಸರ್. ಅಂತ ಒಂದು 1200, 1500, 1800 ರೇಟ್ ಬಂದಿದೆ ಸರ್. ಪರವಾಗಿಲ್ಲ ಸರ್, ಒಂದು 45 ರೂಪಾಯಿ ಬಂದಿದೆ ಸರ್. ಇಷ್ಟೆಲ್ಲ ಬೆಳೆದಿದ್ದೀರಾ ನೀವು ಈ ಒಂದು ಜಮೀನಲ್ಲಿ, ಮಾರುಕಟ್ಟೆ ವ್ಯವಸ್ಥೆ, ಈಗ ನಿಂಬೆಹಣ್ಣು ಆಗಿರ್ಬೋದು, ಶೇಂಗಾ ಅಂದ್ರಿ, ಬಾಳೆಹಣ್ಣು ಅಂದ್ರಿ, ಎಲ್ಲ ಥರದ್ದು ಬೆಳೆದಿದ್ದೀರಾ, ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆ ಇರ್ತಾವೆ ಹೇಳಿ ನಮ್ಮ ಕೇಳಗರಿಗೆ? ಮಾರುಕಟ್ಟೆ ಸರ್, ಮಾರುಕಟ್ಟೆ ಹೇಳಬೇಕಂದ್ರೆ ಇದು ನಾವು ಈ ಸಮಗ್ರ ಕೃಷಿ ಮಾಡೋದ್ರಿಂದ ಎಲ್ಲ ಒಂದೇ ಸಮಯಕ್ಕೆ ಬರಲ್ಲ ಸರ್. ಒಂದ್ಸಲ ಶೇಂಗಾ ಬಂದಾಗ ಆಮೇಲೆ ಒಂದು ನಿಂಬೆ ಬರುತ್ತೆ, ಆಮೇಲೆ ಬೇರೆ ಬೇರೆ ಬೆಳೆ ಬರ್ತದೆ ಸರ್. ತೊಗರಿನ ಕೂಡ ಬಿತ್ತನೆ ಮಾಡಿದ್ದೀವಿ ನಾವು. ಈ ಥರ ನಾವು ಸಮಯ ಸಂದರ್ಭ ತಕ್ಕಂಗೆ ನಾವು APMC ನಾವು ತೊಗರಿನ ಮಾರಾಟ ಮಾಡ್ತೀವಿ ಸರ್, ಸರ್ಕಾರಿ ಇದರಲ್ಲಿ. ಆಮೇಲೆ ನಿಂಬೆಹಣ್ಣು APMC ಸರ್. ಮತ್ತು ಶೇಂಗಾದನ್ನೆಲ್ಲ ನಾವು ಇಲ್ಲ ಹೊರಗಡೆ ಮಾರ್ಕೆಟಲ್ಲಿ ಮಾಡ್ತೀವಿ ಸರ್, APMC ಏನು ತೊಗೊಂಡು ಹೋಗೋಲ್ಲ ಸರ್. ಮತ್ತು ಆವಾಗಲೇ ಹೇಳ್ತಾ ಇದ್ರೆ ಹಾಸನ ಅಂತ ಹೇಳಿದ್ರಿ, ಮಡಿಕೇರಿ ಅಂತ ಹೇಳಿದ್ರಿ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಗೆಲ್ಲ ಹೋಗಿದ್ದೀನಿ ಅಂದ್ರೆ ಯಾವ ರೀತಿ ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ. ಹಾಂ ಸರ್, ನನ್ನ ಸ್ನೇಹಿತರು ಇದ್ದಾರೆ ಸರ್ ಅಲ್ಲಿ. ಇದ್ದಾಗ ನಾನು ಈ ಥರ ಬೆಳೆ ಬೆಳೀತಿದ್ದೆ. ಅಲ್ಲಿ ಒಂದು ಹಾಸನ, ಅರಸೀಕೆರೆ, ಮಡಿಕೇರಿಗೆಲ್ಲ ಹೋದಾಗ ಅಲ್ಲಿ ರೈತರಿಗೆ ಭೇಟಿ ಮಾಡಿದೆ. ನಿಮ್ಮ ಕಡೆ ಬೆಳೆಯನ್ನು ಹೆಂಗೆ ಬೆಳೀದಿರಾ ಅಂತ ಕೇಳಿದೆ. ಅವರು ಎಲ್ಲ ನಮ್ಮ ಕಡೆ ಶುಂಠಿ, ನಮ್ಮ ಕಡೆ ಈ ಥರ ಅಡಿಕೆ ಇದೆ, ನಾವು ಈ ಥರ ಬೆಳೆ ಬೆಳಿತೀವಿ ಅಂತೇಳಿ ಅವ್ರ ಅನುಭವನ ಕೂಡ ನನಗೆ ತುಂಬ ಉಪಕಾರಿ ಆಯ್ತು ಸರ್. ಅಂದರೆ ಅವ್ರವ್ರ ಒಂದು ಏನು ಕೃಷಿಯಲ್ಲಿರುವ ತಾಂತ್ರಿಕತೆಗಳು, ಇದು ನನಗೆ ಸರ್ ಫಸ್ಟ್ ಆಫ್ ಆಲ್ ನನಗೆ ಹೇಳಬೇಕಂದ್ರೆ ಆಕಾಶವಾಣಿನೇ ಸರ್ ನನಗೆ, ಯಾಕಂದ್ರೆ ನನಗೆ ಆಕಾಶವಾಣಿ ನನಗೆ ಸ್ಫೂರ್ತಿ. ನಾನು 2008 ಆಕಾಶವಾಣಿ ಕೇಳ್ತಾ ಇದ್ದೇನೆ ಸರ್, ಆಕಾಶವಾಣಿಯಲ್ಲಿಂತ ಬರುವಂಥ ಸಂದರ್ಶನ ಕೇಳ್ತಿದ್ದೆ ಸರ್, ಕೇಳಿಸ್ಕೊಂಡದನ್ನೆಲ್ಲ ನಾನು ಅಳವಡಿಕೆ ಮಾಡ್ಕೊಳ್ತಾ ಇದ್ದೆ. ಹಾಗೆ ಆ ಸಂದರ್ಶನ ಕೇಳಿದಂಥ ರೈತರಿಗೆ ಸಂಪರ್ಕ ಮಾಡಿ ಅವರ ಹೊಲಗಳಿಗೆ ಹೋಗಿ ನೇರವಾಗಿ ಮುಖತಃ ಭೇಟಿ ಮಾಡಿ ಅವ್ರ ಬೆಳೆಯನ್ನು ಹೆಂಗೆ ಬೆಳೆದಿದ್ದಾರೆ ಮತ್ತು ಅವರ ಅನುಭವಗಳನ್ನು ಇವನ್ನೆಲ್ಲ ಹೋಗಿ ಮುಖತಃ ಭೇಟಿ ಮಾಡಿಕೊಂಡು ಅದು ನಾನು ಬಂದು ನಾನು ಅಳವಡಿಕೆ ಮಾಡ್ಕೊಂಡೆ ಸರ್. ಅಲ್ಲಿ ನೀವು ಒಬ್ಬ ರೈತರಾಗಿ ನೀವು ತಮ್ಮ ಒಂದು ವೃತ್ತಿಯನ್ನು ಮಾಡ್ತಾ ಇದ್ರೆ ಜೊತೆಗೆ ಓದನ್ನು ಕೂಡ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ತನಕ ಇದು ಮಾಡಬೇಕು ಅಂತ ಮುಂದೆ ಕೂಡ ಈ ಕೃಷಿನ ಮುಂದುವರಿಸಬೇಕು ಅಂತನೋ ಅಥವಾ ತಮ್ಮ ಒಂದು ಆಸಕ್ತಿ? ಸರ್ ನನಗೆ ಹೆಚ್ಚಿ ಆಸಕ್ತಿ ಇರೋದು ಕೃಷಿಯಲ್ಲಿ. ನಂದು ಗೌರ್ಮೆಂಟ್ ನೌಕರಿ ಮಾಡ್ಕೊಳ್ತಾ ಇದನ್ನು ಮಾಡಬೇಕಂತ ತುಂಬ ಆಸೆ ಇದೆ ಸರ್. ಇದರಲ್ಲಿಂತ ಸಿಗುವಂಥ ಖುಷಿ ಮತ್ತು ಬೇರೆ ಯಾವುದೇ ಫೀಲ್ಡಲ್ಲಿ ಸಿಗಲ್ಲ ಸರ್. ನಿಮ್ಮ ಒಂದು ಕೃಷಿ ತೋಟಕ್ಕೆ ನಮ್ಮ ಕೇಳುಗರು ಕೇಳಿ ಯುವ ರೈತರು ನಾವು ಕೂಡ ಈ ರೀತಿಯಾದ ಒಂದು ಕೃಷಿನ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ನಂಬರ್ನ ಕೊಡಬಹುದಾ ತಾವು? ಹಾ ಸರ್, ಖಂಡಿತವಾಗಿ ಸರ್, ಯಾವಾಗಲೂ ನಾನು ಸಹಾಯ ಮಾಡ್ತೀನಿ ಸರ್. ನನ್ನ ದೂರವಾಣಿ ಸಂಖ್ಯೆ ಸರ್ 9591007398 9591007388. ಕಡೆಯದಾಗಿ ಸದ್ದಾಂ ಹುಸೇನ್ ಮುಲ್ಲಾ ಅವರೇ, ಈಗಿನ ಯುವಕರಿಗೆ ನೀವು ಒಬ್ಬ ಯುವ ರೈತರಾಗಿ ಇಂದಿನ ಯುವಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಮೊಬೈಲ್ ನಮಗೆ ಈಗ ಉಪಯೋಗನೇ ಇದೆ ಸರ್, ಅದರಿಂದ ದುಷ್ಪರಿಣಾಮ ಕೂಡ ಇದೆ. ಮೊಬೈಲ್ನಲ್ಲಿ ನಾವು ಹೇಳಿದಾಗೆ ಸರ್, ನೀವು ಯುವಕರಿಗೆ ಏನಂತಂದರೆ ನನಗೆ ಗೌರ್ಮೆಂಟ್ ನೌಕರಿ ಬೇಕಂತ ಕೂತಿದ್ದಾರೆ. ನಮ್ಮ ಭೂಮಿಯಲ್ಲಿ ಸರ್ ಬಂಗಾರ ಕೂಡ ಬೆಳಿಬಹುದು, ಯಾಕಂದರೆ ಇವು ಈ ನಮ್ಮ ಥರ ವಿವಿಧ ಬೇರೆ ಸಮಗ್ರ ಕೃಷಿಗಳನ್ನು ಅಳವಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ವಿವಿಧ ಥರನಾಗಿ ಬೆಳಿಬೋದು. ಜೊತೆಗೆ ಈ ಮೊಬೈಲ್ನಿಂದ ತುಂಬ ಉಪಕಾರ ಇದೆ ಸರ್. ಇನ್ನೊಂದು ನನಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯುವಕರಿಗೆ, ಇದರಲ್ಲಿ ನಾವು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಕೃಷಿ ಬಗ್ಗೆ ಹೊಡೆದ್ರೆ ಎಲ್ಲ ಬರುತ್ತೆ ಸರ್, ಪ್ರಗತಿಪರ ರೈತರು ಅವರ ತಾಂತ್ರಿಕತೆಗಳು ಇದರನ್ನೆಲ್ಲ ಉಪಯೋಗ ಇದೆ ಸರ್. ಅದನ್ನು ನಾವು ತೆಗೆದುಕೊಳ್ಬೇಕು ಸರ್ ಅಷ್ಟೇ. ಯುವಕರು ಇದ್ದಾರೆ, ಅದನ್ನು ಬೇರೆ ನೋಡೋದ್ರ ಮುಖಾಂತರ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಕೃಷಿಯ ಬಗ್ಗೆ ಆ್ಯಪ್ಗಳು ಬರ್ತಾ ಇದೆ ಸರ್, ಮತ್ತು ತಾಂತ್ರಿಕತೆಗಳನ್ನೆಲ್ಲ ನಾವು ಅಳವಡಿಕೆ ಮಾಡ್ಕೋಬೇಕು ಸರ್. ಕೃಷಿ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತವ್ರಿಗೆ? ಮನೇಲಿ ಜಮೀನಿದ್ದು ಮಾಡಲ್ಲ ಅಂತವ್ರಿಗೆ ಸರ್, ನಮ್ಮ ಜನರಲ್ಲಿ ಏನಿದೆ ಅಂದರೆ ಏನಪ್ಪ ಜಮೀನಲ್ಲಿ ಕೆಲಸ ಮಾಡೋದು, ಏನಾದರೂ ಒಂದು ಸರ್ಕಾರಿ ಉದ್ಯೋಗ ಅಥವಾ ಎಲ್ಲರೂ ಒಂದು 8-10 ಸಾವಿರ ಬೆಂಗಳೂರು ಎಂಥ ಸಿಟಿಯಲ್ಲಿ ಹೋಗಿ ದುಡಿಯೋದು ಇರಬೇಕಂತೇಳಿ ಆರಾಮಾಗಿ ಇರಬೇಕಂತ ಅವ್ರದ್ದೊಂದು ಆಸೆ ಇದೆ. ಬಟ್ ನಾನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ನಿಸರ್ಗದತ್ತವಾದ ಜಮೀನಿನಲ್ಲಿ ನಾವು ಕೆಲಸವನ್ನು ಮಾಡೋದ್ರಿಂದ ಯಾವ ರೋಗ ರುಜಿನಗಳು ಬರಲ್ಲ ಸರ್, ನಿಸರ್ಗದತ್ತವಾದ ಹವೆ ಸಿಗುತ್ತೆ, ಒಳ್ಳೆ ಆಹಾರ ಸಿಗುತ್ತೆ ಸರ್. ನಮ್ಮ ಕೃಷಿನ ನಾವು ಬೆಳೆಯುವ ಮೂಲಕ ನಾವು ಸಾವಯವ ಕೃಷಿಯನ್ನು ಬೆಳೆಯೋದ್ರ ಮುಖಾಂತರ ನಾವು ಉತ್ತಮವಾದಂಥ ಒಂದು ಫುಡ್ ಕೂಡ ಸಿಗುತ್ತೆ ಸರ್. ಒಳ್ಳೆಯದು ಸದ್ದಾಂ ಹುಸೇನ್ ಮುಲ್ಲಾ ಅವರೇ, ತಾವು ಇದುವರೆಗೆ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಜಯಪುರ ತಾಲೂಕಿನ ಲೋಗಾಂವ್ ಗ್ರಾಮದ ಯುವ ರೈತರಾದ ಸದ್ದಾಂ ಹುಸೇನ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಅಥಣಿ ತಾಲೂಕು ಸೊಟ್ಟಟ್ಟಿಯ ಮಲ್ಲಪ್ಪ ಗುರಪ್ಪ ಮಾಳಿ ಹಾಗೂ ಸಂಗಡಿಯಿಂದ ಹಂತಿ ಪದಗಳು. ಒಕ್ಕಲಗೋಡೆ ನಮಯ್ಯ ಒಕ್ಕಲಿಗ ದೊಡ್ಡದಾನ, ಭೂಮಿ ಹದ ಮಾಡೇಟ್ಟಾನ. ಒಕ್ಕಲಗೋಡೆ ನಮಯ್ಯ ಒಕ್ಕಲಿಗ ದೊಡ್ಡದಾನ, ಭೂಮಿ ಹದ ಮಾಡೇಟ್ಟಾನ. ಭೂಮಿ ಹದ ಮಾಡಿ ಇಟ್ಟನ ಮಳಿರಾಯ, ಮಾತ ಕೊಟ್ಟಂತೆ ಬಂದಾನ. ಭೂಮಿ ಹದ ಮಾಡಿ ಇಟ್ಟನ ಮಳಿರಾಯ, ಮಾತ ಕೊಟ್ಟಂತೆ ಬಂದಾನ. ದಿಂಡ ಮಂಡಿಯ ಸಜ್ಜು ಬಂಡಿ ಒಳಗಿಟ್ಟುಕೊಂಡು ಬಿತ್ತಿ ಬರಲಾಕ ಹೊಂಟಾನ. ದಿಂಡ ಮಂಡಿಯ ಸಜ್ಜು ಬಂಡಿ ಒಳಗಿಟ್ಟುಕೊಂಡು ಬಿತ್ತಿ ಬರಲಾಕ ಹೊಂಟಾನ. ಬಿತ್ತಿ ಬರಲಾಕ ಹೊಂಟಾನ ಒಕ್ಕಲಿಗ ಬುತ್ತಿಯ ಗಂಟ ಮರತಾನ. ಬಿತ್ತಿ ಬರಲಾಕ ಹೊಂಟಾನ ಒಕ್ಕಲಿಗ ಬುತ್ತಿಯ ಗಂಟ ಮರತಾನ. ಅಕ್ಕ ತಂಗ್ಯರ ಕೂಡಿ ಅಕ್ಕಡಿ ಹಾಕ್ಯಾರ, ಮುಕ್ಕ ನನ ಧ್ಯಾನ ಮಾಡ್ಯಾರ. ಅಕ್ಕ ತಂಗರ ಕೂಡಿ ಅಕ್ಕಡಿ ಹಾಕ್ಯಾರ ಮುಕ್ಕ ನನ ಧ್ಯಾನ ಮಾಡ್ಯಾರ ಮುಕ್ಕ ನನ ಧ್ಯಾನ ಮಾಡ್ಯಾರ ಮಡದಿಯ ಮುಖ ನೋಡಿ ಮುಗಳ ನಕ್ಕಾನ ಮುಕ್ಕ ನನ ಧ್ಯಾನ ಮಾಡ್ಯಾರ ಮಡದಿಯ ಮುಖ ನೋಡಿ ಮುಗಳ ನಕ್ಕಾನ ಮುಖ ನೋಡಿ ಮುಗಳ ನಕ್ಕನ ಒಕ್ಕಲಿಗ ಬರು ನೋಡಿ ಅಡಿಯ ಹೊಡೆದಾನ ಮುಖ ನೋಡಿ ಮುಗಳ ನಕ್ಕನ ಒಕ್ಕಲಿಗ ಬರು ನೋಡಿ ಅಡಿಯ